40 ಅವಕಾಡೋ ಇದ್ದಾವೆ, 40 ಮೌಸಂಬಿ ಇದ್ದಾವೆ, ಸೀಬೆ ಹತ್ತಿದ್ದಾವೆ, ಮತ್ತು ಸಪೋಟ ಒಂದು 4 ಇದ್ದಾವೆ. ಇನ್ನು ಮಿಕ್ಕಿದ್ದು ಬಾಳೆ, ಅರಿಶಿನ, ಕಬ್ಬು, ತರಕಾರಿಗಳು ಅಂತರ್ಬೆಳೆಗೆ ಬೆಳೀತಾ ಇದ್ದೀವಿ ನಾವು ನಮ್ಮ ತೋಟದಲ್ಲೇ. ಆಮೇಲೆ ನೇರ ಮಾರಾಟ ಮಾಡ್ತಾ ಇದ್ದೀವಿ ಸರ್ ನಾವು. ಏನು ನೇರ ಮಾರಾಟ ಅಂದರೆ? ಅಂದರೆ ವಿಶ್ವಾಸ ರೈತ ಚೇತನ ಪ್ರೊಫೆಸರ್ MDN ಅವರು ಕಂಡಂಥ ಕನಸು ನಮ್ಮದು ಅಂತೇಳಿ ನಾವು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿದ್ದೀವಿ ಸರ್ ಅದನ್ನ. ಅದನ್ನು ಚಾಮರಾಜನಗರ ಮತ್ತು ಮೈಸೂರು ಬೆಂಗಳೂರಿನಲ್ಲಿ ನೇರ ಮಾರುಕಟ್ಟೆಗೆ ನಾವು ತಲುಪಿಸ್ಕೊಡ್ತಾ ಇದ್ದೀವಿ. ನಮ್ಮದು ಅಂತಲೇ FAO ಮಾಡ್ಕೊಂಡಿದ್ದೀವಿ ನಾವು, ನಮ್ಮದು ಅಂತಲೇ. ಓಕೆ, ಏನೇನು ಪೂರಕ ಉಪಕಸುಬುಗಳಿದೆ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ ಪ್ರಮುಖವಾಗಿ ಈಗ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಕೋಳಿ ನಾಟಿ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ನಾಟಿ ಹಸುಗಳ ಸಾಕಾಣಿಕೆನ ಮಾಡ್ತಾ ಇದ್ದೀವಿ ಸರ್ ಈಗ. ಓಕೆ, ಈ ಸಾವಯವಕ್ಕೆ ಬರೋ ಕಾರಣ ಸರ್, ನಾನು 2005-06 ನಾನು ರೈತ ಚಳವಳಿಗೆ ಬಂದೆ. ಪ್ರೊಫೆಸರ್ MDN ಅವರ ಸಿದ್ಧಾಂತ ಮತ್ತು ಅವರ ಹೋರಾಟದ ಹಿನ್ನೆಲೆಗಳನ್ನ ಅರಿತು ನಾನು ರೈತ ಚಳವಳಿಯಲ್ಲಿ ಕೆಲಸ ಮಾಡಬೇಕು ಅಂತ ಭಾವನೆ ಬಂತು. ಅದಾದಮೇಲೆ ನಾವು ಬರೀ ಹೋರಾಟದಲ್ಲೇ ಇರೋಕ್ಕಿಂತ ನಮ್ಮ ಜೀವನ ಬದುಕನ್ನ ಬದಲಾಯಿಸ್ಕೋಬೇಕು ಅನ್ನೋ ದಿಕ್ಕಿನಲ್ಲಿ ನಾನು ಸಾವಯವ ಕೃಷಿಗೆ ಬಂದೆ ಸರ್. ನಾನು 2006 ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಅಮೃತ್ ಭೂಮಿ ಅಂತಿದೆ, ಶ್ರೀಮತಿ ಚುಕ್ಕಿನಂಜನ ಸ್ವಾಮಿ ಮೇಡಮ್ ಅವರು ಅದ್ರ ಜೊತೆ ತುಂಬ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಸಹಯೋಗದಲ್ಲಿ ನಾವು ರೈತರ ಬಳಗ ಕಟ್ಕೊಂಡು ನಾವು ಅದ್ರ ಭಾಗವಾಗಿ ನಾನು ಒಬ್ಬ ರೈತನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಸಂಘಟನೆ ವ್ಯವಸಾಯ ಎರಡನ್ನೂ ಹೇಗೆ ಸರಿದೂಗಿಸ್ತೀರಿ? ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ನಾವು ಬದಲಾವಣೆ ದಿಕ್ಕಿಗೆ ತರಬೇಕು ರೈತರನ್ನ ಅಂತೇಳಿ ನಾವು ಅದರಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ಮೀನು ಕೃಷಿ ಬಗ್ಗೆ ಆಸಕ್ತಿ ಬರೋದಕ್ಕೆ ಏನು ಕಾರಣ? ಮೀನು ಕೃಷಿ ಬಗ್ಗೆ ಅದೊಂದು ದೊಡ್ಡ ಯೋಜನೆ ಸರ್. ಸಣ್ಣ ರೈತ ಅದನ್ನು ಮಾಡೋಕ್ಕಾಗಲ್ಲ ಅನ್ಕೊಬಿಟ್ಟಿದ್ದೆ ನಾನು. 2 ಕೃಷಿ ಭೂಮಿ ಮಾತ್ರ ಇತ್ತು ನನ್ನಲ್ಲಿ. ಸುಮ್ಮನೆ ನಾವು ಒಂದ್ಸರಿ ಆಫೀಸ್ಗೆ ಹೋಗಿದ್ವಿ, ಮಂಜೇಶ್ ಸರ್ನ ಭೇಟಿ ಮಾಡುವ, ನಮ್ಮ DD ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಚಾಮರಾಜನಗರದಲ್ಲಿ ಭೇಟಿ ಮಾಡೋಕ್ಕೆ ಹೋದಾಗ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಹಾಕ್ಬಿಟ್ವಿ, ಏನೋ ಪ್ರೊಸೀಜರ್ ಪ್ರಕಾರ ಮಾಡಿಬಿಟ್ಟು. ಆಮೇಲೆ ಅದು ನನ್ನನ್ನು ಆಯ್ಕೆ ಮಾಡ್ಕೋತು ಇಲಾಖೆ, ನೀವು ಮಾಡ್ಬೋದು. 0.1 ಹೆಕ್ಟೇರ್ ಅಂದರೆ 10 ಗುಂಟೆ ವಿಸ್ತೀರ್ಣದಲ್ಲಿ ಈಗ ಅದನ್ನು ಕೊಳವನ್ನು ನಿರ್ಮಾಣ ಮಾಡಬೇಕು ಸಂದರ್ಭ ಬಂತು. ಆಗ ಏನು ಮಾಡಿದ್ವಿ, ಆಗ ನಮ್ಮಲ್ಲಿ ಅಷ್ಟು ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಇದು ಕೈ ಬಿಟ್ಬಿಡೋಣ, ನನ್ನ ಕೈಲಿ ಆಗಲ್ಲ ಅಂತೇಳಿ ನಾನು ಹಂಗೆ ಒಂದು 6 ಮುಂದೂಡಿದ್ವಿ ಸರ್. ಹಂಗೆ DD ಸಾಹೇಬ್ರನ್ನ ಮತ್ತೆ ಭೇಟಿ ಆಗೋದು ಹಂಗೆ ಮುಂದೂಡ್ತಾ ಬಂದ್ವಿ. ಆಮೇಲೆ ನಾನು ಅದಕ್ಕೆ ಪೂರಕವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾದಂಥ ಮಾನ್ಯ ಶಿಲ್ಪನಾಗ್ ಮೇಡಮ್ ಅವರು ಇದಕ್ಕೆ ಪೂರಕವಾಗಿ ನಮಗೊಂದಷ್ಟು ಸಹಾಯ ಮಾಡಿದ್ದಾರೆ ಸರ್. ನಾವು ನಮ್ಮದು ಸಂತೆ ಅಂತ ಹೇಳಿದ್ನಲ್ಲ ಸರ್, ಅಲ್ಲಿ ಮೇಡಮ್ ಅವರು ಅಲ್ಲಿಗೆ ಉದ್ಘಾಟನೆಗೆ ಬಂದರು, ಕರೆದಿದ್ವಿ ನಾವು. ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ತುಂಡು ಭೂಮಿ ಇಟ್ಕೊಂಡು ಇಷ್ಟು ವಿಷಮುಕ್ತದ ಆಹಾರವನ್ನು ಕೊಡ್ತಾ ಇದ್ದೀರಿ, ನನ್ನಿಂದ ಏನು ಸಹಾಯ ಆಗಬೇಕು ಕೇಳಿ ನಾನು ಈ ಜಿಲ್ಲೆಯಲ್ಲಿ ಇರೋಗಂಟ ಮಾಡ್ತೀನಿ ಅಂತ ಹೇಳಿದಾಗ, ಮೇಡಮ್ ಇತ್ತೀರ ಬ್ಯಾಂಕಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ನಮಗೆ, ಇಷ್ಟು ದೊಡ್ಡ ಯೋಜನೆಗೆ ಕೈ ಹಾಕೊಂಡಿದ್ದೀವಿ, ನಾನು ಹಣದ ಸಹಾಯ ಆಗಬೇಕಾಗಿದೆ ಬ್ಯಾಂಕಿಂದ ಅಂತೇಳಿ ಪೆಂಡಿಂಗ್ ಇದ್ದಂಥದ್ದನ್ನ ಒಂದು ವೀಕಲ್ಲಿ ಅವರು ಮುಂದಕ್ಕೆ ತಗೊಂಡೋಗೋ ಅಂತ ಕೆಲಸ ಮಾಡಿಕೊಟ್ರು ಸರ್. ಅಂದರೆ ಬ್ಯಾಂಕಿಂದ ಸಾಲ ಪಡೆಯೋದಕ್ಕೆ ಅರ್ಜಿ ಹಾಕಿದ್ವಿ, ಅದು ಹಂಗೇನೆ ಬಿದ್ದಿತ್ತು ಅದು. ಅದು ನಮ್ಮನ್ನ ಮುಂದಕ್ಕೆ ತಗೊಂಡು ಎಷ್ಟು ಸಾಲಕ್ಕೆ ಅರ್ಜಿ ಹಾಕಿದ್ರಿ? ಅದು 12 ಸಾಲಕ್ಕೆ ಹಾಕಿದ್ವಿ ಸರ್. ಅವರು ಹೇಳಿದ್ಮೇಲೆ ಸಿಕ್ತಾ? ಸಿಕ್ತು, ತಕ್ಷಣ ಆಯಿತು. ನಾವು ಅದನ್ನು ರಿಪೇಮೆಂಟ್ ಚೆನ್ನಾಗಿ ಮಾಡಿಕೊಂಡು ಕೃಷಿ ಮಾಡ್ತಾ ಮುಂದುವರಿತಾ ಇದ್ದೀವಿ ಸರ್ ಈಗ. ಓಕೆ, ಶೀಲಾ ಅವರೇ ಸರ್, ನಿಮ್ಮ ಬಗ್ಗೆ ಹೇಳಿ ತಾಯಿ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಅಮ್ಮಚವಾಡಿ ಗ್ರಾಮ. ನಮ್ಮ ತಂದೆ ಚಿಕ್ಕನಾಗಯ್ಯ ಮತ್ತೆ ಮಂಗಳಮ್ಮ ತಾಯಿ. ನಿಮ್ಮ ವಿದ್ಯಾಭ್ಯಾಸ ಏನು ಶೀಲಾ ಅವರೇ? ನಾವು 2nd PU ಓದ್ತೀವಿ. ಯಜಮಾನರಿಗಿಂತ ಜಾಸ್ತಿ ಓದ್ತೀವಿ ಅಂದ್ರೆ ನನ್ನ ಅವರು ನಟರಾಜ್ ಅವರ ಅಕ್ಕನ ಮಗಳು. ಹೌದಾ? ಓ ಸರಿ ಸರಿ ಸರಿ. ಮಾವನ್ನೇ ಮದುವೆ ಮಾಡ್ಕೊಂಡು ಏನೇನು ಬೆಳೀತಾ ಇದ್ರು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ಸಾವಯವ ಕೃಷಿ ಮಾಡ್ತಿರ್ಲಿಲ್ಲ ಸರ್. ಅವ್ರು ಮಾಮೂಲಿ ಅರಿಶಿನ, ಬಾಳೆ, ಆಮೇಲೆ ಇದು ತರಕಾರಿಗಳು, ಕೋಸು, ಆ ಥರ ಬೆಳೆಗಳು ಬೆಳಿತೀರಿ ಸರ್. ತೆಂಗಿನ ತೋಟ, ಅಡಿಕೆ ತೋಟ, ಅದನ್ನ ಅವರು ಮಾಡಿದ್ರು. ನಾವು ತೋಟಕ್ಕೆ ಹೋಗ್ತಿರ್ಲಿಲ್ಲ ಸರ್. ನಾವು ಓದೋರ ಕಡೆ ಆಸಕ್ತಿ ಇರೋದ್ರಿಂದ ಆ ಕಡೆ ಓದ್ತಿದ್ವಿ. ಅವರು ನಮ್ಮನ್ನು ಕರೀತಿರ್ಲಿಲ್ಲ ಬನ್ನಿ ಅಂತ. ನಾವು ತೋಟದಿಂದ ದೂರ ಮನೆ ಊರಲ್ಲಿ. ಅದು ಮದುವೆ ಆದ್ಮೇಲೆ ನಮಗೆ ಕೃಷಿ ಬಗ್ಗೆ ಗೊತ್ತಾಗಿದ್ದು ಸರ್. ಏನೇನು ತಿಳ್ಕೊಂಡಿದ್ರಿ? ಅದೇ ಅವ್ರಿಗೆ ಏನೇನು ಮಾಡ್ತಾರೆ ಅದ್ರ ಜೊತೇಲಿ ಇರ್ತೀವಿ ಸರ್. ಜೊತೇಲಿ ಇರ್ತೀವಿ. ಈಗ ನಿಮ್ಮ ಯಜಮಾನರು ಸಾವಯವ ಕೃಷಿ ಮಾಡ್ತಾರೆ? ಹೌದು ಸರ್. ನಿಮ್ಮ ಅಪ್ಪ ಸಾವಯವ ಕೃಷಿ ಮಾಡ್ತಿರ್ಲಿಲ್ಲ ಸರ್. ಯಾವುದು ಒಳ್ಳೇದು ಅನ್ನಿಸ್ತದೆ ಶೀಲಾ ಅವರೇ ತಮಗೆ? ಸರ್, ನಮಗೆ ಓದ್ಬೇಕಾದ್ರೆ ಅದು ಗೊತ್ತಾಗಿರ್ಲಿಲ್ಲ ಸರ್. ನಮ್ಮ ತಂದೆಯವ್ರು ಮಾಡ್ತಿರೋದು ಸರಿ ಇಲ್ಲ, ಇದು ಸಾವಯವ ಕೃಷಿ ಸರಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಾನು ಮದುವೆಯಾಗಿ ಬಂದಾಗನೇ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ಸರ್. ಸರಿ ಅಂತ ಯಾಕಂತೀರಿ ಇದನ್ನ ಸರಿ ಅಂದ್ರೆ ಸರ್ ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ಮಣ್ಣಿನ ದೃಷ್ಟಿಯಿಂದ, ಪರಿಸರ ಎಲ್ಲ ಕಾಪಾಡಬಹುದು ಅನ್ಸುತ್ತೆ ಸರ್. ನಿಮ್ಮ ಅಪ್ಪ ಮಾಡೋ ಕೃಷಿನಲ್ಲಿ ಸರಿ ಇಲ್ವಾ ಅದು? ಅಂದ್ರೆ ಅವ್ರ ದೃಷ್ಟಿಲಿ ದುಡ್ಡು ಮಾಡ್ಬೋದು ಅಂತ ಮಾಡ್ತಾ ಇದಾರೆ ಸರ್, ಇದು ದುಡ್ಡು ಕಡಿಮೆ ಸಿಗ್ಬೋದು ಅಂತ ಅವ್ರ ದೃಷ್ಟಿಲಿ. ನೀವೇನಂತೀರಿ ಹೇಳಿ. ಕಷ್ಟ ಆಗ್ಬೋದು ಸರ್ ಸ್ವಲ್ಪ ದಿವಸ, ನಾವೊಂದು ಲೆವೆಲ್ಗೆ ಬರಬೇಕಾದ್ರೆ ಕಷ್ಟ ಆಗ್ಬೋದು, ಅಲ್ಲಿ ತನಕ ನಾವು ತಾಳ್ಮೆಯನ್ನು ಮಾಡಬೇಕು ಅಂತ ಅನ್ನಿಸ್ತು ಸರ್. ದುಡ್ಡು ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಮಾಡಬೇಕು ಅಂತ ಅನ್ನಿಸ್ತು. ಇದನ್ನೇ ಮಾಡಬೇಕು ಅಂತ. ಹೌದು ಸರ್. ಓಕೆ, ಈಗ ನಿಮ್ಮ ಸಹಯೋಗ ಹೇಗೆ, ನೀವೇನೇನು ಕೆಲಸ ಮಾಡಿಕೊಡ್ತೀರಿ? ಸರ್ ನಾನು ಬೆಳಗ್ಗೆ ಮನೆ ಕೆಲಸ ಎಲ್ಲ, ಸ್ಕೂಲ್ ಮಕ್ಕಳು ಕಳಿಸೋದು ಎಲ್ಲ ಮಾಡಿಬಿಟ್ಟು ಆಮೇಲೆ ಅವರು ತೋಟದ ಕಡೆ ಗಮನ ಹೋಗ್ತೀವಿ ಸರ್. ಅದೇ ಕಣವ, ತೋಟಕ್ಕೋಗಿ ಏನು ಮಾಡ್ತೀರಾ? ಅಂದರೆ ಹಸುಗಳಿವೆ ಸರ್, ಹಸುಗಳು ನೋಡ್ಕೋತೀವಿ, ಆಮೇಲೆ ಮೀನು ಅದು ಫೀಡ್ ಹಾಕೋದು, ಆಮೇಲೆ ಅದಕ್ಕೆ ಮೆಡಿಸನ್ ಹಾಕೋದು, ಆಮೇಲೆ ಕೋಳಿಗಳು ಇದೆಯಲ್ಲ ಅದೆಲ್ಲ ನೋಡ್ತೀವಿ ಸರ್. ಕೋಳಿ ಏನು ಕುಯ್ಕೊಂಡು ತಿನ್ಕೊಳ್ಳೋದು? ಇಲ್ಲ ಸರ್, ಮಾರಾಟ ಮಾಡ್ತೀವಿ ಸರ್. ಮಾರಾಟ? ಎಷ್ಟು ಕೋಳಿಗಳಿದ್ದಾವೆ ಸರ್? ಇವಾಗ ಒಂದು 50 ಮೇಲಿದೆ ಸರ್, ಇವಾಗ ಶುರು ಮಾಡಿರೋದು ಸರ್. ಈಗ ಜಮೀನಲ್ಲೇ ಮನೆ ಕಟ್ಕೊಂಡು ವಾಸ ಇದ್ದೀರಾ? ಹೌದು, ಅಲ್ಲೇ ಇರೋದು ಸರ್, ಜಮೀನಲ್ಲೇ ಇರೋದು. ನಮ್ಮ ತಾತ ಅವರು 40 ವರ್ಷದಿಂದ ಅಲ್ಲೇ ಇರೋದು ಸರ್. ಅಲ್ಲ ಸರಿ, ತಂದೆ ಮನೆಯಲ್ಲಿ ಏನ್ ಮಾಡಿದ್ರಿ? ದೂರದಲ್ಲಿ. ಹೌದು ಸರ್. ಈಗ ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಿ? ಹೌದು ಸರ್. ಏನ್ ಅನುಕೂಲ ಇದೆ ಜಮೀನಲ್ಲೇ ಇರೋದು? ಜಮೀನಲ್ಲಿದ್ರೆ ನಾವು ಬೇಗ ಮನೆ ಕೆಲಸ ಮುಗಿಸಿ ತೋಟದಲ್ಲಿ ಏನಾಗ್ತಿದೆ ಅಂತ ನೋಡ್ಬೋದು ಸರ್. ನಾವು ಕಡಿಮೆ ಜನ ಇರೋದ್ರಿಂದ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋದಾಗ ನಾವು ಗಮನಿಸ್ಬೋದು ಅಂತ ಸರ್. ಈಗ ಊರಿಂದ ತೋಟಕ್ಕೆ ಬರಬೇಕು ಅಂದ್ರೆ ಟೈಮ್ ಆಗುತ್ತೆ, ಅಲ್ಲೇ ಇದ್ರೆ ನೋಡ್ಬೋದು ಅಂತ. ಆದ್ರೆ ಊರವ್ರು ಯಾರು ಸಿಗೋದಿಲ್ಲ, ಮಾತಾಡಕ್ ಯಾರು ಇರೋದಿಲ್ಲ ಅಂದ್ರೆ ಸರ್ ನಾವು ಬೇಜಾರಾಗೋದಿಲ್ವೇ? ಟೈಮು ಹೋಗೋದೇ ಗೊತ್ತಾಗಲ್ಲ ಸರ್ ನಮ್ಗೆ, ಇನ್ನೂ ಬೇಕಿತ್ತು ಟೈಮು, ಬೇಗ ಆಗೋಯ್ತಲ್ಲ ಅನ್ನೋ ತರ ಕೆಲಸ. 24 ಗಂಟೆ ಕಮ್ಮಿ ಅಂತ, 48 ಗಂಟೆ ಇರ್ಬೇಕಿದ್ದಕ್ಕೆ ಅಂತ. ಅಂದ್ರೆ ನಿಮ್ಗೆ ಹಂಗಾರ ಬೇರೆ ಯಾರು ಹೆಣ್ಮಕ್ಳ ಜೊತೆ ಮಾತಾಡೋದಿಲ್ಲ? ಇಲ್ಲ ಸರ್, ಒಂಟಿ ಮನೆಗಳಲ್ಲಿ ತೋಟದಲ್ಲಿ ದೂರ ದೂರ. ಮತ್ತೆ ಫ್ರೆಂಡ್ಸೇ ಇಲ್ವಾ ನಿಮ್ಗೆ? ಇಲ್ಲ ಸರ್, ಓದ್ಬೇಕಾದ್ರೆ ಇದ್ರು ಅಷ್ಟೇ ಸರ್, ಇವಾಗ ಫೋನಲ್ಲಿ ಮಾತಾಡೋದು ಅಷ್ಟೇ. ಉಳದಂತೆ ನೀವು ನಟರಾಜೇ ಮಾತಾಡ್ತೀರಾ ಸರ್? ಮಕ್ಕಳು, ನಮ್ಮ ತಾತ ಅಜ್ಜಿ. ಪರವಾಗಿಲ್ಲ ಶೀಲಾ ಅವ್ರೆ, ಈಗ ಹಸು ಸಾಕಾಣಿಕೆ ಅಂದ್ರಲ್ಲ, ಎಷ್ಟು ಹಸು ಇದೆ? ಹಸು ನಾವು ಗಿರ್ ತಳಿ, ಆಮೇಲೆ ಕಾಂಗಯಮ್ಮ, ಅಮೃತ್ ಮಾಲ್ ಆ ತರದ ಸಾಕಣೆ ಮಾಡ್ತೇವೆ ಸರ್. ಹೌದಾ? ಅದೇ ಎಷ್ಟು ಹಸು ಇದಾವೆ? ಹಸು 4 ಇವೆ ಸರ್. 4 ಹಸು ಕೊಟ್ಟಿಗೆ ಇದೆಯಾ? ಕೊಟ್ಟಿಗೆ ಇದೆ ಸರ್. ಈಗ ಅದ್ರ ಹಾಲು ಕರಿಯೋದು, ಅದ್ರ ಉಸ್ತುವಾರಿ ಎಲ್ಲ ನಿಮ್ದೇನಾ? ನಾನು ಮಾಡ್ತೀನಿ ಸರ್, ನಟರಾಜ್ ಅವರು ಮಾಡ್ತಾರೆ ಸರ್. ಹೌದಾ? ಹಾಲು ಕರಿತೀರಾ ನೀವು? ಕರಿತೀವಿ ಸರ್. ಬತ್ತದ ಯಾವ ಒದೆಯೋದಿಲ್ವೇ? ಇಲ್ಲ ಸರ್, ಗಿರಸು ಒದಿತಾರೆ ಅಂತ ಹೇಳ್ತಾರೆ ಸರ್, ನಾವು ಅದನ್ನ ಪ್ರೀತಿಯಿಂದ ಸಾಕಣೆ ಮಾಡಿದ್ರಿಂದ ಏನು ತೊಂದರೆ ಇಲ್ಲ ಸರ್. ಪ್ರೀತಿ ಮಾಡಿದ್ರು ಒದೆಯಲ್ಲ? ಹೌದು ಸರ್. ಕೊಟ್ಟಿಗೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ ಸರ್. ಎಲ್ಲ ನೀವೇ? ಎಷ್ಟು ಹಾಲು ಬರುತ್ತೆ ತಾಯಿ? ಗಿರಸುಲಿ 3 ಲೀಟರ್ ಕರಿತೀವಿ ಸರ್. ಆಮೇಲೆ ಕಾಂಗಯಮ್ಮ ಅವೆಲ್ಲ 1/2 ಲೀಟರ್, 1 ಲೀಟರ್ ಅಮೃತ್ ಮಾಲ್ ಅವೆಲ್ಲ ಸರ್. ಅಂದ್ರೆ ನಾವು ಮಾಮೂಲಿ ಡೈರಿ ಇದು ಮಾಡ್ತಲ್ಲ ಸರ್ ಆ ತರ ಅಲ್ಲ, ನಾವೇ ಓನ್ ಆಗಿ ತಲುಪಿಸ್ತೀವಿ ಸರ್ ಚಾಮರಾಜನಗರ. ಅಲ್ಲಿ ಬೇಕು ಯಾ ಅಂತ ಕೇಳಿದಾಗ ನಾವು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತಾ ಇದ್ವಿ ಸರ್. ನೇರ ಮಾರಾಟ? ಹೌದು ಸರ್. ಹಾಲು ಕರೀತೀರಾ, ಹಾಲನ್ನೇ ನೇರವಾಗಿ ಮಾರ್ತೀರಾ? ಸರ್. ನಟರಾಜ್ ಅವರೇ ಸರ್, ಈಗ ಮೀನು ಕೃಷಿ ಬಗ್ಗೆ. ಹಾಂ ಸರ್. ಈಗ ಮೊದಲಿಗೆ ಬಂಡವಾಳಕ್ಕಾಗಿ ತಾವು ಸಾಲಕ್ಕೆ ಅರ್ಜಿ ಹಾಕಿದ್ರಿ, ಒಟ್ಟು ಎಷ್ಟು ಹಣನ ತಾವು ಇನ್ವೆಸ್ಟ್ ಮಾಡಿದ್ರಿ? ಓಕೆ ಸರ್. ಅಲ್ಲಿ ಸರ್ ಅದು 0.1 ಹೆಕ್ಟೇರ್ ಅಂತ, ಅದು 10 ಗುಂಟೆ ವಿಸ್ತೀರ್ಣದಲ್ಲಿ ನಾವು ಕೃಷಿ ಪಾಂಡನ್ನ ಮಾಡಿರೋಂಥದ್ದು. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 13 ಲಕ್ಷ ಹಣನ ವಿನಿಯೋಗಿಸಿದೀವಿ ಸರ್ ಅಲ್ಲಿಗೆ. 13 ಲಕ್ಷ? ಹೌದು ಸರ್. ಅದು ಕೊಳದಿಂದ ಹಿಡಿದು ಒಂದು ಕಲ್ಚರ್ ಬೆಳೆ ತನ್ಕೂ 13 ಲಕ್ಷ ರೂಪಾಯಿ ಖರ್ಚಾಯಿತು ನಮಗೆ. 12 ಲಕ್ಷ ಸಾಲನೇ ತಗೊಂಡ್ರಿ? ಹೌದು ಸರ್. 1 ಲಕ್ಷ ನಿಮ್ಮ ಬಂಡವಾಳ? 1.5 ಲಕ್ಷ ನಾವು ನಮ್ಮ ವಂತಿಕೆನ ಹಾಕಿದೀವಿ ಸರ್. ಇಲಾಖೆಯಿಂದ ಏನು ನೆರವು ಸಿಗಲಿಲ್ಲ? ಸಿಕ್ತು ಸರ್, ಸಿಕ್ತು. ಅದರಲ್ಲಿ ನಮಗೆ 80-90% ಸಹಾಯಧನ ಮಾಡಿಕೊಟ್ರು ಸರ್ ನಮ್ಮ ಡಿಡಿ ಸಾಹೇಬರು, ಮಂಜೇಶ್ ಸರ್. ಹೌದು. ಹಾಂ, ಮಾಡಿಕೊಟ್ರು. 7,71,000 ರೂಪಾಯಿನ ನಮಗೆ ಸಹಾಯಧನ ಮಾಡಿಕೊಟ್ರು. ಸರಿ ಸರ್. ಸಹಾಯಧನ ಅಂದ್ರೆ ಸಾಲಕ್ಕೆ ಅಡ್ಜಸ್ಟ್ ಆಗುತ್ತದೆ? ಆಗುತ್ತೆ ಸರ್, ಆಗುತ್ತೆ. ಸರಿ, ಒಳ್ಳೇದು. ಈಗ ಎಷ್ಟು ವರ್ಷದ ಹಿಂದೆ ತಾವು ಕೊಳ ನಿರ್ಮಾಣ ಮಾಡಿದ್ದು? ಸರ್ 2 ವರ್ಷದಿಂದ ಸರ್. 2 ವರ್ಷದಿಂದ. ಈ ಮೀನು ಸಾಕು ಪ್ರಕ್ರಿಯೆ ನಿಮ್ ಜಮೀನಲ್ಲಿ ಆರಂಭ ಆಗೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲರೂ ಮೀನ್ ಸಾಕ್ತಿರೋರ್ನ ಹೋಗಿ ನೋಡ್ಕೊಂಬಂದ್ರ ತರಬೇತಿ ಏನಾದ್ರು? ಖಂಡಿತ ಸರ್, ಖಂಡಿತ. ಅದು ನಾನು ನನ್ನ ಅನುಭವಕ್ಕೆ ಬಂದಿದ್ದು ಒಂದು 4 ಸ್ಟೇಟ್ಗಳನ್ನ ನಾನು ನೋಡಿದೆ ಸರ್, ತಮಿಳ್ನಾಡು, ಆಂಧ್ರ ಮತ್ತೆ ತೆಲಂಗಾಣ ಭಾಗದಲ್ಲಿ ನೋಡಿದಾಗ ಸ್ವಲ್ಪ ಎಲ್ಲ ಸ್ಥಿತಿ ಮುಖ್ಯಮಂತ್ರಿಗಳೇ ಅದನ್ನು ಫೀಲ್ ಆಗಿಬಿಟ್ಟಿದ್ರು ಸರ್. ಯಾಕಂದರೆ ಅವೈಜ್ಞಾನಿಕವಾಗಿ ಕೊಳ ನಿರ್ಮಾಣ ಮಾಡೋವಂಥದ್ದು, ಅಲ್ಲಿ ಮ್ಯಾನೇಜ್ಮೆಂಟು ಬೇರೆ ಲೇಬರ್ ಮೇಲೆ ಡಿಪೆಂಡೆಂಟ್ ಆಗಿರೋವಂಥದ್ದು, ಇದೆಲ್ಲನೂ ಗಮನಿಸಿದಾಗ ದುಡ್ಡಿರೋವರೇ ಸ್ಥಿತಿವಂತರನೇ ಅದ್ರಲ್ಲಿ ಫೇಲ್ ಆಗಿಬಿಟ್ಟು ನಮಗೆ ಒಂದು ನಿರಾಶೆ ಭಾವ ಸೃಷ್ಟಿಯಾಗಿತ್ತು. ನಾನು ಅದೆಲ್ಲವನ್ನು ನೋಡಿ ನಮ್ಮ ತೋಟದಲ್ಲಿ ಹೇಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ನೀವು ಬೇರೆ ಕಡೆ ಎಲ್ಲ ಹೋಗಿ ಹೇಗೆ ಮಾಡಬಾರ್ದು ಅಂತ ತಿಳ್ಕೊಂಬಂದೆ. ಹೌದು ಸರ್, ಹೌದು ಸರ್, ಹೇಗೆ ಮಾಡಬೇಕು ಅನ್ನೋದಕ್ಕೆ ಯಾವ ಉದಾಹರಣೆ ಸಿಕ್ಕಲಿಲ್ಲ. ಆಮೇಲೆ ನಮ್ಮ ತೋಟಕ್ಕೆ ತಕ್ಕಂತೆ ಅದನ್ನು ಗ್ರಾವಿಟಿ ಫೋರ್ಸ್ ಕೊಟ್ಟು ನೀರನ್ನು ಆಚೆ ಹೋಗೋ ಥರ ಮಾಡಿ ಸರಾಗವಾಗಿ ಯಾವುದೇ ರೋಗ ರುಜಿನಗಳು ಬಂದ ತಕ್ಷಣ ಅದಕ್ಕೆ ಇಮಿಡಿಯೇಟ್ಲಿ ನಾವು ಏನು ಪ್ರಿಕಾಷನರಿ ಕೊಡಬೇಕು ಅದೆಲ್ಲವನ್ನು ನಾವು ತಿಳ್ಕೊಂಡು ಮಾಡಿದಾಗ ನಾನು ಸಕ್ಸಸ್ಫುಲ್ಲಿ ಎರಡನೇ ಬೆಳೆ ತೆಗಿತಾ ಇದ್ದೀವಿ ಸರ್. ಈಗ ವೈಜ್ಞಾನಿಕವಾಗಿ ಕೊಳ ನಿರ್ಮಾಣ ಬೇರೆಯವರು ಫೇಲ್ ಆದರೂ ನಾನು ಬೇರೆ ಥರ ಮಾಡಿದೆ ಅಂದ್ರಲ್ಲ, ಹಾಂ ಸರ್, ಅದನ್ನು ಒಂಚೂರು ವಿವರವಾಗಿ ಖಂಡಿತ ಸರ್. ಈಗ ನೋಡಿ ಸರ್, ಅದು ಭೂಮಿಯ ತಳಭಾಗದಲ್ಲಿ ಕೊಳ ನಿರ್ಮಾಣ ಮಾಡಿರೋ ರೈತರ ಸಂಖ್ಯೆ ಜಾಸ್ತಿ ಇದೆ ಸರ್. ಅಂದರೆ ನೀರು ತಂತಾನೆ ಗ್ರಾವಿಟಿ ಫೋರ್ಸಲ್ಲಿ ಆಚೆ ಹೋಗಬೇಕು ನೀರು, ಯಾಕೆಂತಂದರೆ ಅದು ಪಂಪ್ ಮುಖಾಂತರ, ಯಾಕಂದರೆ 40-50 ಲಕ್ಷ ಲೀಟರ್ ನೀರು ಅದು ಒಂದೇ ಸತಿ ಪಂಪ್ ಮಾಡೋದು ಕಷ್ಟ ಆಗುತ್ತೆ. ನಾವು ಮೀನಿನ ಇಡೀ ಸಂದರ್ಭದಲ್ಲಿ 3.5 ಓವರಲ್ಲಿ ಅಂದರೆ 3.5-4 ಗಂಟೆ ಒಳಗಡೆ ನೀರಿನ ಖಾಲಿ ಮಾಡಬೇಕು ಪ್ರಮೇಯ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾವು ಪಂಪ್ ಮುಖಾಂತರ ಪಂಪ್ ಮಾಡೋಕ್ಕಾಗಲ್ಲ, ಅದನ್ನು ಗ್ರಾವಿಟಿ ಫೋರ್ಸಲ್ಲಿ 6-7 ಇಂಚು ಪೈಪ್ ಕೊಟ್ಟು ನಾವು ಬಾಲ್ವಾಲಿಟ್ಟು ಆಚೆನ ಮಾಡ್ಕೆ ತೋಟಗಳಿಗೆ ಮತ್ತು ತೆಂಗಿನ ತೋಟಗಳಿಗೆ ಬಿಡೋಗಿ ಮಾಡ್ಕೊಂಡ್ಮೇಲೆ ಸರಾಗವಾಗಿ ಫ್ರಿಡ್ಜ್ ವಾಟರ್ ಆಚೆ ಹೋಗೋಕ್ಕೆ ಶುರುವಾಯಿತು. ಯಾಕಂತಂದರೆ ಮೀನಿನ ಕೊಳದಲ್ಲಿ ಡೆನ್ಸಿಟಿ ಅಂದರೆ ಮೀನುಗಳ ಸಂಖ್ಯೆ ಜಾಸ್ತಿ ಆದಾಗ ಅಮೋನಿಯಾನ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಸರ್. ಅದು ಪ್ರಕೃತಿ ತತ್ವ ಆಗೋವಂಥದ್ದು, ಅದು ಜಾಸ್ತಿ ಆಗ್ತಾ ಆಗ್ತಾ ಮೀನುಗಳ ಮೇಲೆ ಪ್ರಭಾವ ಬೀರೋಕ್ಕೆ ಸಂದರ್ಭ ಬರುತ್ತೆ. ಅದನ್ನು ನೀರನ್ನ ನಾವು ಫ್ರೆಶ್ ವಾಟರ್ನ ಕೊಡ್ತಾನೆ ಇರಬೇಕು, ಫ್ರಿಡ್ಜ್ ವಾಟರ್ ಆಚೆನೆ ಹೋಗ್ತಾನೆ ಇರಬೇಕು. ಇದನ್ನು ನಾವು ಕಂಡ್ಕೊಂಡಾಗ ಅದು ಸಕ್ಸಸ್ಫುಲ್ಲಿ ಆಗ್ತು ಸರ್. ಕೊಳ ಯಾವ ಥರ ನಿರ್ಮಾಣ ಮಾಡಿದ್ರಿ? JCB ತಗೊಂಡು? ಹೌದು ಸರ್, JCPನಲ್ಲಿ ನಾವು ವರ್ಕ್ ಮಾಡಿದ್ವಿ. ಒಂದು 130 ಗಂಟೆ ಸಮಯ ತಗೋತು ನಮಗೆ. ಉದ್ದ ಅಗಲ ಆಳ ಏನಿದೆ? 180 ಅಡಿ ಉದ್ದ, 80 ಅಡಿ ಅಗಲ, ಆಳ 10 ಅಡಿ ಇದೆ ಸರ್. 10 ಅಡಿ. ಎರಡು ಹಂತದ ತರ ಏನಾದ್ರು ಮಾಡ್ಕೊಂಡಿದ್ದೀವಿ? ಏನಿಲ್ಲ ಸರ್, ಒಂದೇ ಪಾಂಡ್ ಮಾಡ್ಕೊಂಡಿದ್ದೀವಿ. ಅಲ್ಲ, ಅಂತ ಅಂದ್ರೆ ಒಂದು 8 ಅಡಿ ತನಕ ಒಂದು, ಆಮೇಲೆ ಅದಕ್ಕಿಂತ ಚಿಕ್ಕ ಆ ತರ. ಅಂದ್ರೆ ನಾವು ಸ್ಲೋಪ್ ಕೊಟ್ಟಿದ್ದೀವಿ ಸರ್, ಅದಕ್ಕೆ ಸ್ಲೋಪ್ ಕೊಟ್ಟಿದ್ದೀವಿ. ಸ್ಲೋಪ್ ಕೊಟ್ಟು ಮಾಡಿದ್ದೀವಿ. ಹೌದಾ? ಹೌದು ಸರ್. ಕೊಳ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ? 130 ಗಂಟೆ ಅಂದ್ರೆ ನಮಗೊಂದು 10 ದಿನ ತಗೋತು ಅನ್ಕೋತೀವಿ. ಈಗ ಕೊಳ ನಿರ್ಮಾಣ ಮಾಡೋದಕ್ಕೆ ಅಂತಲೇ ಎಷ್ಟು ಖರ್ಚಾಗಿರ್ಬೋದು? ಕೊಳ ನಿರ್ಮಾಣಕ್ಕೆ ನಮಗೆ ಒಂದು 160,000 ರೂಪಾಯಿ ಖರ್ಚಾಯಿತು ಸರ್. ಮಣ್ಣು ತೆಗೆದಿದ್ದು ಏನು ಮಾಡಿದ್ರಿ? ಅಲ್ಲಿ ಮಣ್ಣು ತೆಗೆದೆಲ್ಲ ಬದುಗಳಿಗೆ ಹಾಕೊಂಡ್ವಿ ಸರ್. ಅದು ಬದು ಅಂದರೆ ಪಾಂಡ್ ನಿರ್ಮಾಣ ಮಾಡಲಿಕ್ಕೆ ಬದು ಅವಶ್ಯಕತೆ ಇದೆಯಲ್ಲ ಸರ್, ಅದಕ್ಕೋಸ್ಕರ ಸುತ್ತನೇ ಹಾಕೊಂಡ್ವಿ. ಅದನ್ನು ನಮ್ಮ ಭೂಮಿಗೆ ಸ್ವಲ್ಪ ನಾವು ಭೂಮಿಯಿಂದ ಹೈಟ್ ಮಾಡ್ಕೊಂಡ್ವಿ ಸರ್ ಪಾಂಡನ್ನು. ಅದು ಗ್ರಾವಿಟಿ ಫೋರ್ಸ್ ಕಡ್ಡಾಯವಾಗಿ ಬೇಕು ಅನ್ನೋ ದೃಷ್ಟಿಯಿಂದ ಭೂಮಿನ ತಳಭಾಗದಲ್ಲಿ ಮಾಡ್ದೇನೆ, ಭೂಮಿಯಿಂದ ಮೇಲ್ಭಾಗಕ್ಕೆ ನಾವು ಏರಿಸ್ಕೊಂಡ್ವಿ. ಅದರಿಂದ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಯಿತು, ಈಗ ನಮ್ಗೆ ಅನುಕೂಲನೇ ಆಗ್ತಾ ಇದೆ. ಬದುಗಳ ಮೇಲೆ ಏನಾದರೂ ಗಿಡಗಳನ್ನು ಬೆಳ್ಕೊಂಡು? ಇಲ್ಲ ಸರ್, ಹಂಗಾಗಲ್ಲ. ಯಾಕಂತಂದರೆ ಗಿಡಗ ಗಂಟೆಗಳಿಂದ ಯಾವುದೇ ಸೋಗಾಗ್ಬೋದು, ಮೊಟ್ಟೆ ಆಗ್ಬೋದು, ಗರಿಗಳಾಗ್ಬೋದು, ಪಾಂಡ್ ಮೇಲೆ ಬಿತ್ತು ಅಂತಂದರೆ ಬರ್ಡ್ ನೆಟ್ ಎಲ್ಲ ಕಟ್ಟಬೇಕಾಗಿದ್ದ ಸಂದರ್ಭ ಬರುತ್ತೆ. ನಮ್ಗೆ ಕಟ್ಟಿದ್ದೀವಿ, ಅದ್ರ ಮೇಲೆ ಬಿದ್ದು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಆ ಪಾಂಡ್ ಸುತ್ತ ಯಾವುದನ್ನು ಬಿಟ್ಕೊಂಡಿಲ್ಲ ಸರ್. ಮರ ಗಿಡ ಹಾಕೊಂಡಿಲ್ಲ, ಅದು ಬಿಟ್ಟು 10 ಅಡಿ ದೂರದಲ್ಲಿ ಎಲ್ಲ ತೆಂಗಿದ್ದಾವೆ, ಅದನ್ನ ಬಳಸ್ತಾ ಇದೀವಿ ಸರ್. ಈಗ ನೀವು ಕೊಳ ಮಾಡಿದ್ರಲ್ಲ, ಅದಕ್ಕೆ ನೀರಿಗೆ ಏನು ವ್ಯವಸ್ಥೆ ನಿಮ್ಮಲ್ಲಿ? ನಮ್ಮಲ್ಲಿ ಕೊಳವೆ ಬಾವಿ 2 ಇದ್ದಾವೆ ಸರ್. ಈಗ ನಮ್ಮಲ್ಲಿ ಕೊಳವೆ ಬಾವಿ ಅಂದರೆ ಇದು ಸಿಹಿ ನೀರಿನ ಬಯೋಫ್ಲ್ಯಾಕ್ ಅಂತಲೇ ಕಾನ್ಸೆಪ್ಟ್ ಇರೋದು ಸರ್. ಇದು ಯಾವುದೇ ಮಳೆ ನೀರಿನ ಸಂಗ್ರಹಣ ಮಾಡಿ ಹಾಕ್ಬೋದು, ಕಾಲುವೆ ನೀರು ಸಂಗ್ರಹಣೆ ಮಾಡಿ ಬೆಳೆ ಕೃಷಿ ಮಾಡೋದು ಆಗಲ್ಲ. ಇದು ಸಿಹಿ ನೀರನ್ನು ಬಿಟ್ಟೇ ಇದು ಮೀನು ಸಾಕಾಣಿಕೆ ಮಾಡೋ ಒಂದು ಪದ್ಧತಿ ಸರ್ ಇದು. ಅಂದ್ರೆ ಸಿಹಿ ನೀರಿನಲ್ಲಿ, ಅಂದ್ರೆ ಒಳನಾಡಿನಲ್ಲಿ ಸಿಹಿ ನೀರಿನಲ್ಲಿ ಬೆಳೆಯುವಂತಹ ಮೀನು. ಅದೇನೋ ಪದ ಹೇಳಿದ್ರಲ್ಲ, ಏನು ಬಯೋಫ್ಲ್ಯಾಕ್? ಬಯೋಫ್ಲ್ಯಾಕ್ ಏನಾಗಂದ್ರೆ ಅದು ಚಿಕ್ಕ ಪಾಂಡ್ಗಳಲ್ಲಿ 10-10 ಅಡಿ ಡಯದಲ್ಲೂ ಮಾಡ್ತಾರೆ ಸರ್. ಅದಿಲ್ದೇ ನಾವು 0.1 ಹೆಕ್ಟೇರ್ನಲ್ಲಿ ಮಾಡ್ತಾ ಇದೀವಿ ನಾವು. ಬಯೋಫ್ಲ್ಯಾಕ್ ಅಂದ್ರೆ ಸಿಹಿ ನೀರಿನಲ್ಲಿ ಬೆಳೆಯುವಂತ ಮೀನುಗಾರಿಕೆ ಅಂತ ಹೇಳಿ. ಓಕೆ, ನೀವು ನೋಡಿದಿರ ಶೀಲಾ ಅವ್ರೆ? ಏನ್ ಸರ್, ಮೀನ್ ಕೂಡ ನೋಡಿದಿರಾ? ಹೋಗ್ತೀವಿ ಸರ್, ದಿನಕ್ಕೆ 2 ಸರಿ ಹೋಗ್ತೀವಿ ಸರ್. ಹೋಗಿ ಏನ್ ಮಾಡ್ತೀರಿ? ಅದೇ ಫೀಡ್ ಹಾಕೋದು. ದಿನ ಒಂದು 2 ಸರಿ ರೌಂಡ್ ಮಾಡ್ತೀವಿ ಸರ್. ಅದು ಮೀನು ಹೇಗಿದೆ, ಆರೋಗ್ಯವಾಗಿದೆಯಾ, ಸತ್ತೋಗಿರ್ತವೆ ಒಂದೊಂದು, ಅದೆಲ್ಲ ತೆಗಿಬೇಕು ಸರ್. ಫೀಡ್ ಅಂದ್ರೆ ಏನ್ ಹಾಕ್ತೀರಿ ಮೀನಿಗೆ ಆಹಾರನ ಸರ್? ಅದು ಟನ್ ಗಟ್ಟಲೆ ತಗೋಬರ್ತೀವಿ ಮಾರ್ಕೆಟ್ ಇಂದ, ಮೂಟೆಗಟ್ಟಲೆ ನಾವು ತಗೊಂಡು ಹಾಕ್ಬೇಕು ಸರ್. ಹೇಗೆ ಹಾಕೋದು ವಿಧಾನ? ವಿಧಾನ ಕೈಯಲ್ಲೇ ಸರ್, ಬಕೆಟಲ್ಲಿ ಸುರ್ಕೊಂಡು ಕೈಯಲ್ಲೇ ಎರ್ಚೋದು ಸರ್. ಹೌದಾ? ಅದೇನೋ ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಕರೆಕ್ಟ್ ಆಗಿ ಆ ಟೈಮ್ಗೆ ಅಲ್ಲೇ ಬಂದ್ಬಿಡ್ತಾರೆ ಸರ್. ಬೆಳಗ್ಗೆ 6:30, ಮಧ್ಯಾಹ್ನ ಒಂದೊಂದು ಸರಿ, ಸಣ್ಣದಿದ್ದಾಗ ಹಾಕ್ತೀವಿ ಸರ್, ದೊಡ್ಡದಾದಾಗ 2 ಟೈಮ್ ಹಾಕ್ತೀವಿ ಸರ್, ಸಾಯಂಕಾಲ 5:00, 5:30. ನೀವೇ ಹಾಕದ? ಅವರು ನಟರಾಜ್ ಅವರು ಬರ್ತಾರೆ ಸರ್, ಅವ್ರಿಲ್ಲ ಅಂದಾಗ ನಾನು ಒಬ್ಳೇ ಮಾಡ್ತೀನಿ ಸರ್. ಒಂದ್ ಸರಿಗೆ ಆಹಾರ ಎರಚೋದು ಅಂದ್ರೆ ಎಷ್ಟು ಎರಚಬಹುದು ಸರ್? ಸಣ್ಣದಿಂದ ಪ್ರಮಾಣ ಕಡಿಮೆ ಜಾಸ್ತಿ ಮಾಡ್ಕೊಂಡು ಬರ್ತೀವಿ ಸರ್. ಸಣ್ಣದಿದ್ದಾಗ 5 ಕೆಜಿ 10 ಕೆಜಿ ಆ ತರ ಟೈಮ್ಗೆ ಸರ್, ದೊಡ್ಡದಾಗ್ತಾ 25 ಕೆಜಿ 30 ಕೆಜಿ ಆ ತರ ಹಾಕೊಂಡು ಬರ್ತೀವಿ ಸರ್. ಈ ಆಹಾರ ಹಾಕುವ ಸಂದರ್ಭ ಬಿಟ್ರೆ ಬೇರೆ ಟೈಮಲ್ಲಿ ಕೊಳದ ಹತ್ರ ಹೋಗಲ್ವಾ? ಹೋಗ್ತೀವಿ ಸರ್ ನೋಡಕ್ಕೆ ನೀರ್ ಎಷ್ಟು ತುಂಬಿದೆ, ಹೊರ್ಗಡೆ ಬಿಟ್ಟಿರ್ತೀವಲ್ಲ ಸರ್ ಅದು ಕಡಿಮೆ ಆಗಿದೆಯಾ, ಆಮೇಲೆ ಪಾಚಿ ಬಂದಿರುತ್ತೆ ಅದೆಲ್ಲ ನೋಡ್ತೀವಿ ಸರ್. ನೀರಿನ ಗುಣಮಟ್ಟ ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳಿಯಕ್ಕೆ ಏನ್ ಮಾಡ್ತೀರಿ ಸರ್? ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಫಿಶ್ ಓಡಾಡ್ದಾಗ ಕಾಣಿಸ್ತದೆ, ಅವಾಗ ಗೊತ್ತಾಗುತ್ತೆ ಸರ್. ಕಲರ್ ಚೇಂಜ್ ಅಂದ್ರೆ ಏನು? ಗ್ರೀನ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಆತರ. ಯಾವ ಕಲರ್ ಇರಬೇಕು ನೀರು? ನೀರು ವೈಟ್ ಆತರ ಸ್ವಲ್ಪ ಇರ್ಬೇಕು ಸರ್. ಹೌದಾ? ಅಂದ್ರೆ ಏನೋ ತಳದಲ್ಲಿ ಏನೋ ಒಂದು ಇದನ್ನ ಇಟ್ಕೊಂಡ್ಬಿಟ್ಟಿರ್ತಾರಂತಲ್ಲ, ಅದು ಕಂಡ್ರೆ ನೀರು ಶುದ್ಧವಾಗಿದೆ ಅಂತ, ಇಲ್ಲಾಂದ್ರೆ ಎಲ್ಲ ತುಂಬ್ಕೊಂಡ್ಬಿಟ್ಟದೆ, ಏನೇನೋ ಬೆಳೆದ್ಬಿಟ್ಟಿದೆ ಅಂತ. ನೀವ್ ಹೇಗೆ ಗೊತ್ತಾಗುತ್ತೆ ಸರ್? ನಮ್ಗೆ ಗಮನಿಸ್ತಿರ್ತೀವಿ ದಿನ. ಅಲ್ಲ, ನಿಮಗೆ ಗೊತ್ತಾಗತ್ತ? ನನಗೆ ಗೊತ್ತಾಗೋಂಗ್ ಹೇಳಿ ನಿಮ್ಗೆ ಸರ್, ನಟರಾಜ್ ಅವ್ರು ಕೇಳ್ಬೇಕು ಸರ್. ಹೇಳಿ ಸರ್. ಅದು ನಿಜ, ಅದು ನೀರಿನ ಬಣ್ಣ ಚೇಂಜ್ ಆಗ್ತಿರುತ್ತೆ, ಈಗ ಮೀನು ಸಂಖ್ಯೆಗಳ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಸರ್. ಅದು ಮೀನು ಸಂಖ್ಯೆ ಜಾಸ್ತಿ ಇದ್ದಾಗ ಬೇಗ ಅದು ನೀರಿನ ಬಣ್ಣ ಚೇಂಜ್ ಆಗಿರುತ್ತೆ. ನಾವು ಫಸ್ಟ್ ಬಿಟ್ಟಾಗ ನೀರಿನ ಬಣ್ಣ ವೈಟ್ ಇರುತ್ತೆ, ಆಕಾಶ ನೀಲಿ ಇರುತ್ತೆ. ತದನಂತರ ನಾವು ಫೀಡನ್ನು ಹಾಕ್ತಾ ಹೋದಾಗ, ಅದು ಸ್ಕಟ್ಟಿಂಗ್ ಅಂತ ನಾವು ಬಳಸ್ತಾ ಇರೋಂಥ ಕಂಪ್ನಿ, ಅದನ್ನು ಹಾಕ್ತಾ ಹಾಕ್ತಾ ಹೋದಾಗ ನೀರು ಕಾಫಿ ಕಲರ್ಗೆ ಬದಲಾವಣೆ ಆಗುತ್ತೆ ಸರ್. ಅದು ಅದಾದಾಗ ನಾವು ನೀರಿನ ಬಣ್ಣ ಅದು ಕೆಡ್ತಾ ಇದೆ ಅಂತ ತಿಳ್ಕೊಂಡು ನಾವು ಆ ನೀರನ್ನ ಸಂಪೂರ್ಣ ಮೂರಡಿ ಇಳಿಸಿ ಮತ್ತೆ ನಾವು ಫ್ರೆಶ್ ವಾಟರ್ನ ಮೂರಡಿ ತುಂಬಿಸ್ಕೋತೀವಿ. ಅದರಿಂದ ನೀರಿನ ಗುಣಮಟ್ಟವನ್ನು ಕಾಪಾಡ್ಕೋತೀವಿ ಸರ್. ಈ ಕೊಳದಿಂದ ನೀರು ತೆಗಿತೀರಲ್ಲ, ಅದನ್ನ ಯಾತಕ್ಕಾರ ಬಳಸ್ತೀರ ನೀವು? ಹೌದು ಸರ್, ಅದು ಆ ನೀರು ತುಂಬ ಫರ್ಟಿಲಿಟಿ ಇರೋ ನೀರು ಸರ್. ನಾವು ಸಾವಯವ ಕೃಷಿಗೆ ಪೂರಕವಾದಂಥ ಒಂದು ಅಂಶ ನಮ್ಗೆ ಸಿಕ್ಕಿದೆ ಸರ್ ಈಗ. ಯಾಕಂತಂದರೆ ನಾವು ಜೀವಾಮೃತ ಪಂಚಗವ್ಯ ಮತ್ತು ಸಗಣಿ ಗೊಬ್ಬರ ಬಳಸ್ತಾ ಇದ್ವಿ, ಅದಾದಮೇಲೆ ಮೀನು ಕೃಷಿ ಮಾಡಾದ್ಮೇಲೆ ನಮ್ಮ ಇನ್ನೂ ಸಹ ಬದಲಾವಣೆ ಬಂತು ಸರ್. ನಮ್ಮ ತೋಟ ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಹಣ್ಣಿನ ಗಿಡಗಳಾಗ್ಬೋದು, ಅದ್ಭುತವಾದ ಬದಲಾವಣೆ ಬಂತು. ಎನ್ ಪಿ ಕೆ ಏನು ನಾವು ಫರ್ಟಿಲೈಸರ್ ಎಲ್ಲ ಬೇರೆ ರೈತರೆಲ್ಲ ಬಳಸ್ತಾರೆ, ಇಲ್ಲಿ ಪೂರಕವಾಗಿ ಈ ವಾಟ್ರಲ್ಲಿ ಇದೆ ಸರ್. ಅದು ತುಂಬ ನೀರನ್ನು ಹನಿ ನೀರಾವರಿ ಮೂಲಕ ಕೊಡ್ತೀರಾ? ನಮ್ದು ಮೂರು ವಿಧವಾಗಿ ಬಳಸ್ತೀವಿ ಸರ್. ಒಂದು ರೈನ್ ಗನ್ ಮುಖ, ಅಂದ್ರೆ ಇನ್ಲೈನ್ ಅಂತ ಹೇಳ್ತೀವಿ ನಾವು. ಇನ್ಲೈನ್ ಅಂತ ಹೇಳಿದಾಗ ಅದು ನಮ್ದು ಫ್ರಿಡ್ಜ್ ವಾಟರ್ ಬಂದು ಕಟ್ಕೋಬಿಡುತ್ತೆ. ಅದು ಇನ್ಲೈನ್ ಅಲ್ಲಿ ನಾವು ಪದೇ ಪದೇ ಒಂದೊಂದು ವರ್ಷಕ್ಕೆ 40,000 50,000 ಡ್ರಿಪ್ಗೆ ಅಮೌಂಟ್ ಅನ್ನ ಹಾಕಕ್ ಕಷ್ಟ ಆಗುತ್ತೆ ಅಂತೇಳಿ ಮೈಕ್ರೋ ಸ್ಪ್ರಿಂಕ್ಲರ್ ಬಳಸಿದೀವಿ, ಮತ್ತೆ ರೈನ್ ಗನ್ ಬಳಸಿದೀವಿ ಸರ್. ರೈನ್ ಗನ್ ಬಳಸೋದ್ರಿಂದ ಅದು ಏನು ನೀರು ಔಟ್ಪುಟ್ ಹೋಗುತ್ತೆ ಹಂಗೇನೆ ಇಡೀ ಭೂಮಿಗೆ ಚೆಲ್ಲುತ್ತೆ ಸರ್. ಅದು ಎಲ್ಲೂ ಸಹ ಕಟ್ಕೊಳ್ಳಲ್ಲ, ಬ್ಲಾಕೇಜ್ ಆಗಲ್ಲ. ಮಳೆ ನೀರು ಯಾವಾಗ ತೊಯ್ತಾ ಇರುತ್ತೆ ನೋಡಿ, ಅದೇ ರೀತಿ ಕಾಲುವೆನಲ್ಲೂ ನೀರು ಹಾಯಿಸ್ತೀವಿ. ಕಾಲುವೆನ ನೀರನ್ನು ಹಾಯಿಸ್ತಾ ಇದೀವಿ ಸರ್. ಹಾಯಿಸ್ತಾ ಇದೀವಿ ಅಂದ್ರೆ ತಾವು ಹೇಳ್ತಾ ಇರೋದು ಈಗ ಮೀನು ಸಾಕಣೆಯಿಂದ ಹೊರಬಂದಂತಹ ನೀರು ಗಿಡಗಳಿಗೆ ತುಂಬಾ ಒಳ್ಳೆಯದು. ತುಂಬಾ ಒಳ್ಳೆಯದು ಸರ್. ತುಂಬಾ ಅಮೋನಿಯಾ ಮತ್ತೆ ಎನ್ ಪಿ ಕೆ ಏನು ಪರ್ಸೆಂಟ್ ಆಫ್ ಇರುತ್ತೆ ಅದೆಲ್ಲ ಪೋಷಕಾಂಶಗಳು ಯಥೇಚ್ಛವಾಗಿರುತ್ತೆ ಸರ್. ಈಗ ಫಿಶರ್ಮೈನ್ ಆಯಿಲ್ ಅಂತ ಎಲ್ಲ ಮಾಡ್ತಾರಲ್ಲ ಸರ್, ಅದರಲ್ಲಿ ಪೂರಕವಾಗಿನೇ ಅದರಲ್ಲಿ ಇರುತ್ತೆ. ಓಕೆ, ಈಗ ಮೀನು ಸಾಕಾಣಿಕೆ ಬಗ್ಗೆ ಹೇಳ್ರಪ್ಪ, ಮೀನು ಮರಿ ಎಲ್ಲಿಂದ ತರ್ತೀರಿ? ಓಕೆ ಸರ್, ನಾನು ಆಂಧ್ರ ವಡೋದರದಿಂದ ತರಿಸ್ತಾ ಇದ್ದೀನಿ ಸರ್. 4 ಇಂಚು ಮರಿ ನಾವು ಇಲ್ಲಿ ಆಯ್ಕೆ ಮಾಡ್ಕೋತೀವಿ, 4 ಇಂದ 5 ಇಂಚು ಮರಿ ಆಯ್ಕೆ ಮಾಡ್ಕೋತೀವಿ. ಅದನ್ನು ಹೋದ ಸರಿ ಮೊದಲನೇ ಬೆಳೆ ಬಂದು ನಾವು 5,500 ಬಿಟ್ಟಿದ್ವಿ ಸರ್. 5,500ಕ್ಕೆ ನಮಗೆ ಒಂದು 250 ಕೆಜಿ ಮೇಲೆ ಸಿಕ್ತು, ಅಂದರೆ 3.5 ಟನ್ನು ನಮಗೆ ಸಿಕ್ತು. ಸೀದಾ ಅಲ್ಲಿಗೆ ಹೋಗಬೇಡಿ. ಓಕೆ ಸರ್. ಈಗ ಮೀನು ಮರಿ ತಂದ್ರಿ, ಹೆಂಗೆ ತಗೊಂಬಂದ್ರಿ ಸರ್? ಅಲ್ಲಿ ಅವರ ಎಕ್ಸ್ಪ್ರೆಸ್ಗೆ ನಾವು ಹಾಕ್ಸ್ಕೋತೀವಿ ಸರ್. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತದೆ, ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ರವಾನೆ ಮಾಡ್ಕೋತೀವಿ. ಒಂದು ಮರಿಗೆ ಬಂದು 12-13 ರೂಪಾಯಿ ತನಕ ಕೊಡ್ತಾ ಇದೀವಿ ಸರ್. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ನಿಮ್ಮ ತೋಟಕ್ಕೆ ಹೋಗೋವರೆಗೆ ಮರಿಗಳೇನು ಸತ್ತೋಗೋದಿಲ್ಲ? ಮಾರ್ಟಾಲಿಟಿ ಆಗುತ್ತೆ ಸರ್, ಒಂದು 50-60 ಹೋಗುತ್ತೆ ಸರ್. ಈಗ ಅದನ್ನು ಬಿಡೋ ವಿಧಾನ ಹೇಗೆ ಕೊಳಕ್ಕೆ ಸರ್? ಅಲ್ಲಿಂದ ಡ್ರಮ್ಮಲ್ಲಿ ನಮಗೆ ಹಾಕಿ ಕಳಿಸಿರ್ತಾರೆ, ಒಂದು 20-30 ಲೀಟ್ರ್ ಇಡೀಂಥ ಫ್ರೆಶ್ ವಾಟರ್ ಡ್ರಮ್ಮಲ್ಲಿ ಹಾಕಿ ಕಳಿಸಿರ್ತಾರೆ. ಅದನ್ನು ನಾವು ಅಲ್ಲಿ ಹೋಗಿ ನಮ್ಮ ನೀರನ್ನು ಬೆರೆಸಿ, ಅಂದರೆ ಈ ವಾಟರ್ನ ತೆಗೆದು ನಮ್ಮ ಬೋರ್ವೆಲ್ ನೀರನ್ನು ಹಾಕಿ 1.5 ಅವರ್ ಅದರಲ್ಲಿ ಇಟ್ಟು ಅದಾದಮೇಲೆ ನಾವು ಕೊಳಕ್ಕೆ ಬಿಡೋ ಪದ್ಧತಿ ಮಾಡ್ಕೋತಿದ್ದೀವಿ ಸರ್. ಸರಿ ಸರಿ, ಈಗ ಕೊಳಕ್ಕೆ ಬಿಡೋದೇ ಭಾಳ ಏನೋ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಹೌದು ಸರ್ ಅಲ್ವಾ? ಹೌದು ಸರ್. ಸೊ ಕೊಳಕ್ಕೆ ಬಿಟ್ಟ ಮೇಲೆ ಅದರ ಚಲನವಲನಗಳನ್ನು ತಾವು ಗಮನಿಸ್ತಾ ಇರಬೇಕು. ಹೌದು ಸರ್. ಓಕೆ, ಈಗ ಕೊಳ ಸಿದ್ಧತೆ ಮಾಡ್ಕೋಬೇಕಲ್ಲ ಮೊದಲಿಗೆ, ಕೊಳದಲ್ಲಿ ಆಹಾರ ಉತ್ಪತ್ತಿ ಆಗಬೇಕು. ಅದಕ್ಕೆ ಕೊಳಸಿದ್ಧತೆ ಹೇಗೆ ಮಾಡ್ತೀವಿ? ಕೊಳಸಿದ್ಧತೆ ಬಂದು ನಾವು ಈಗ ಟಾರ್ಪಲಿನ್ ಹಾಕ್ತೀವಿ ಸರ್. ನಾವು ಭೂಮಿಗೆ ಮಡ್ ಫಾಂಡ್ ಮಾಡಿಲ್ಲ ನಾವು. ಯಾಕೆಂತಂದ್ರೆ ನಾವು ಮುರಲ್ ಫಿಶ್ ಅಂತ ಸಾಕ್ತಾರೆ ಸರ್, ಕಂದಿನ ಮೀನು, ಮರಳು, ಮೊರೆಲ್ ಅಂತ ಮರಳು ಮೀನು ಅಂತ ನಾಡು ಭಾಷೆನಲ್ಲಿ ಕರೀತಾರೆ. ಅದನ್ನ ಮಡ್ ಪಾಂಡಲ್ಲಿ ಸಾಕಿದಾಗ ಇಡೀ ಸಂದರ್ಭದಲ್ಲಿ ತುಂಬಾ ಬದಿ ಎದ್ದು ಹೊರಗಡೆ ತಿರುಗಾಡಿ ಬದಿ ಎದ್ದಾಗ ಅದು ಡೆತ್ ರೇಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಸರ್. ಈ ಮೀನನ್ನ ಲೈವ್ ಆಗಿ ತಗೊಂಡೋಗಿ ಮಾರಾಟ ಮಾಡೋ ಅಂತ ಮೀನು ಇದು. ಸತ್ತೋದಂತ ಮೀನಿನ ಒಂದೂ ಸಹ ಮುಟ್ಟಲ್ಲ ಅವರು. ಇದನ್ನ ಜೀವಂತವಾಗಿ ತಗೊಂಡೋಗಿ ಅಲ್ಲಿ ಫ್ರೆಶ್ ಆಗಿ ಕೊಡೋ ಅಂತ ಪದ್ಧತಿ ಇದೆ ಸರ್ ಗ್ರಾಹಕರಿಗೆ. ಅದರಿಂದ ನಾವು ಮಡ್ ಪಾಂಡಲ್ ಬೇಡ ಅಂತೇಳಿ ನಾವು ಟಾರ್ಪಲಿನ್ ಹಾಕಿ ಶೀಟ್ ಹಾಕಿ ಅದ್ರ ಮೇಲೆ ನಾವು ನೀರು ಬಿಟ್ಟು ಮಾಡ್ತಾ ಇದೀವಿ ಸರ್. ಅಂದ್ರೆ ನೀವು ಸಗಣಿ ಆ ಥರದ್ದೆಲ್ಲ ಏನು ಬಳಸಲ್ಲ? ಇಲ್ಲ ಸರ್, ಇಲ್ಲ ಸರ್, ಇದು ತಿನ್ನೋದೇ ಇಲ್ಲ ಸರ್. ಇದು ಗಿಡಗಂಟೆಗಳಾಗ್ಬೋದು, ಸಗಣಿ ಆಗ್ಬೋದು, ಕೋಳಿಕೆ ಆಗ್ಬೋದು, ಹಿಂಡಿ, ಬೂಸ, ಅದ್ಯಾವುದು ತಗೊಳ್ಳಲ್ಲ ಸರ್. ಇದು ಇದು ಕಂಪ್ನಿ ಫೀಡೇ ಹಾಕಿ ಮಾಡಬೇಕಾಗಿದೆ ಸರ್. ಸೀಮೆ ಹಸು ಸಾಕ್ತಾ ಹೌದು ಸರ್. ಹೇಳವ ಹೇಳಿ ಸರ್. ಮರಲ್ ಮೀನು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಸರ್. ನೋಡಕ್ಕಲ್ಲ, ತಿನ್ನಕ್ಕೆ? ತಿನ್ನಕ್ ಚೆನ್ನಾಗಿರುತ್ತೆ ಸರ್. ಹೌದಾ? ಏನೇನ್ ಮಾಡ್ತೀರಾ? ನಮ್ ಕಡೆ ಜನಗಳೆಲ್ಲ ಫಿಶ್ ಬಗ್ಗೆ ಗೊತ್ತಿರ್ಲಿಲ್ಲ ಸರ್. ಅವ್ರು ಮಾಮೂಲಿ ಫಿಶ್ ಅದು ಆ ಥರ ಅಂದ್ಕೊಂಡಿದ್ರು. ನಾವು ಬೆಳೆದಾಗ ಅವರು ಇದ್ರ ಬಗ್ಗೆ ಅವ್ರಿಗೆ ಸ್ಪೆಷಲ್ ಅನ್ನಿಸ್ತು ಸರ್. ಅವ್ರಿಗೆ ಈ ಥರ ಮೀನು ಎಲ್ಲೂ ನೋಡಿಲ್ಲ ನಾವು, ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸರ್. ಸರಿ, ಮೀನಲ್ಲಿ ಏನೇನು ಮಾಡ್ತೀರಾ ಅಂತ ಕೇಳಿದೆ. ಸಾಂಬಾರು, ಫಿಶ್ ಫ್ರೈ ಅಂತ ಮಾಡ್ತೀವಿ. ಎರಡೇ? ಹೌದು ಸರ್. ಏನು ತುಂಬಾ ಮಾಡ್ತಾರಂತಲ್ಲ ವಿಪರೀತ, ಎರಡೇ ಕಲ್ತ್ಕೊಂಡ್ರೆ? ಹೌದು ಸರ್. ಅಂದ್ರೆ ನಾವು ಜಾಸ್ತಿ ಜಮೀನ್ ಕಡೆ ಗಮನ ಹರಿಸೋದ್ರಿಂದ ನಮ್ಮ ಅದೆಲ್ಲ ಇನ್ನು ಏನು ಕಲಿಯಕ್ ಹೋಗಿಲ್ಲ ಸರ್. ಸರಿ ಕಣವ, ಜಮೀನು ಮಾಡೋದು ಅಡುಗೆನು ಮಾಡ್ಬೇಕಲ್ಲ ಮನೆಯಲ್ಲಿ? ಮಾಡ್ತೀವಿ ಸರ್. ಅಂದ್ರೆ ಜಾಸ್ತಿ ಬೇರೆ ವೆರೈಟಿ ವೆರೈಟಿ ಆತರ ಇನ್ನು ಫಿಶ್ ಫ್ರೈ ಮಾಡ್ತೀರಾ? ಮಾಡ್ತೀವಿ. ಮರಲ್ ಫಿಶ್? ಹೌದು ಸರ್. ಹೆಂಗ್ ಮಾಡ್ತೀರಾ? ಮಾಮೂಲಿ ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿ ಮಾಡ್ತೀವಿ ಸರ್. ಹೆಂಗ ಮಾಡ್ತೀರಾ ಹೇಳಿ? ಸ್ವಲ್ಪ ಹೊತ್ತು ನೆನೆಸಿ ಇಡ್ಬೇಕು ಸರ್ ಅದನ್ನ. ಏನು ಹೌದು ಸರ್, ಅದೆಲ್ಲ ಹಾಕಿ ನೀರೆಲ್ಲ ಇರುತ್ತಲ್ಲ ಮೀನು, ಅಲ್ಲಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬೇಕು ಸರ್. ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ತೊಳೆದು ಕ್ಲೀನ್ ಮಾಡಕ್ಕೆ ಸರ್ ನಟರಾಜ್ ಅವ್ರು ಮಾಡ್ತಾರೆ ಸರ್. ನೋಡಿದ್ರ ನೀವು ಕಲ್ತ್ಕೊಂಡಿಲ್ಲ ಇನ್ನು? ಸರಿ, ತುಂಬಾ ಕಷ್ಟ ಸರ್ ಅದನ್ನ ಕ್ಲೀನ್ ಮಾಡೋದು. ಅದು ನೀರಿಂದ ಹೊರಗಡೆ 8 hours ಬದುಕಿರುತ್ತೆ ಸರ್ ಅದು. ಆಯ್ತು, ಕ್ಲೀನ್ ಮಾಡಿದ್ಮೇಲೆ ಖಾರ ಎಲ್ಲ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ಆಮೇಲೆ? ಆಮೇಲೆ ಎಲ್ಲ ಚೆನ್ನಾಗಿ ಅದು ಹಿಡ್ದಿರುತ್ತೆ ಸರ್, ಖಾರ ಉಪ್ಪು ಎಲ್ಲ. ಆಮೇಲೆ ತವಾ ಫ್ರೈ ಮಾಡೋದು ಸರ್. ಬೇಯಿಸ್ಬಿಡೋದು? ಆಮೇಲೆ? ಆಮೇಲೆ ಸಾಂಬಾರು ಮಾಡ್ತೀವಿ ಸರ್ ಬೇರೆ. ಅದ್ನೆಂಗ್ ಮಾಡೋದು? ಅದ್ ಮಸಾಲೆ ಎಲ್ಲ ರುಬ್ಬಿ ಸಾಂಬಾರ್ ಒಳಗೆ ಹಾಕೋದು ಸರ್, ಅದನ್ನ ಕುದಿಸ್ಬಿಟ್ಟು ಸಾಂಬಾರ್ನ. ಇನ್ನೂ ಒಂಚೂರು ಕಲ್ತ್ಕೊಳ್ಳಿ ಆಯ್ತಾ, ಬೇರೆ ಬೇರೆದೆಲ್ಲ ಮಾಡೋದು ಸರ್. ಹೇಳಿ ಸರ್. ನಟರಾಜ್ ಅವರೇ, ಎಲ್ಲಿ ಇದ್ವಿ ನಾವು? ಮೀನ್ಗೆ ಆಹಾರ ಕೊಡೋದು ಅಲ್ವಾ? ಈ ಆಹಾರ ಎಲ್ಲಿಂದ ತರಿಸ್ತೀರಿ? ಅದು ಸಹ ಆಂಧ್ರ ಭಾಗದಿಂದನೇ ತರಿಸ್ತಾ ಇದೀವಿ ಸರ್. ಇಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ವೇ ಉತ್ಪಾದನೆ? ಉತ್ಪಾದನೆ ಮರಿಗಳನ್ನು ನಮ್ಮ ಡಿಡಿ ಸಾಹೇಬರು ಹೇಳ್ತಾನೆ ಇರ್ತಾರೆ, ನಾನು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಇಲ್ಲಿನೇ ಮರಿಗಳನ್ನ ಉತ್ಪಾದನೆ ಮಾಡಬೇಕು, ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಮಂಜೇಶ್ ಸರ್ಗಳು ಸರ್ ಹೇಳ್ತಾನೆ ಇರ್ತಾರೆ. ಆದರೆ ಸ್ವಲ್ಪ ಅವರು ಕೆಲಸದ ಒತ್ತಡದಿಂದ ಅದಕ್ಕೆ ಎಷ್ಟು ಗಮನ ಕೊಡೋಕೆ ಆಗಿಲ್ಲ ಸರ್. ಆಂಧ್ರದಿಂದನೇ ತುಂಬಾ ಪ್ರೊಡಕ್ಷನ್ ಇರೋದು ಸರ್. ಈಗ ನಿಮ್ದು 10 ಗುಂಟೆನಲ್ಲಿ ನಿರ್ಮಾಣ ಮಾಡಿರೋ ಕೊಳ? ಹೌದು ಸರ್. ಅಲ್ವಾ, 5,000 ಮರಿ ಬಿಡ್ತೀರಿ, ಎಷ್ಟು ಆಹಾರ ಬೇಕಾಗುತ್ತೆ ನಿಮ್ಗೆ ಸರ್? 1,000 ಮರಿಗೆ 1 ton ಫೀಡ್ ಬೇಕು ಸರ್. ಅದು FCR ಬಂದು 0.1-0.3 ಅಂದ್ರೆ 1.5 kg ಬೇಕಾಗುತ್ತೆ ಸರ್ ಒಂದು ಮೀನು ಬೆಳಿಲಿಕ್ಕೆ, ಅಷ್ಟು ಕಂಪಲ್ಸರಿ ಬೇಕೇಬೇಕು. ಈಗ 5,000 ಅಂದ್ರೆ 5 ton 5 ton 5.5 ton ಬೇಕಾಗುತ್ತೆ ಸರ್. 1 ton ಏನ್ ಧಾರಣೆ ಇದೆ ಸರ್ ಪರ್ ಕೆಜಿ? ಅದು ಎಷ್ಟು 2 ಅಂತ ಬರುತ್ತೆ ಸರ್, ಅದು ಸಣ್ಣ ಪ್ರಮಾಣ. ಅದು ಕಾಳು 1 ತಿಂಗಳ ಮರಿಯಿಂದ ತಿನ್ನ ಪ್ರಾರಂಭ ಆಗಬೇಕು ಅಂತಂದ್ರೆ ಎಷ್ಟು ಅಂತ, ಈ ಸಾಸಿವೆ ಕಾಳು ಆಕಾರದಲ್ಲಿ ಇರುತ್ತೆ ಸರ್ ಅದು. ತದನಂತರ ಸಂಖ್ಯೆಗಳು ಜಾಸ್ತಿ ಆಗುತ್ತೆ, ಎಷ್ಟು ಆದ್ಮೇಲೆ S3 ಬರುತ್ತೆ, S5 ಬರುತ್ತೆ, S6-7 ಬಂದು S10 ತನಕ ಬರುತ್ತೆ. ಅದು ಜಾಸ್ತಿ ರೇಟ್ ಇಲ್ಲ ಸರ್, ಅದು 112 ರೂಪಾಯಿಯಿಂದ 110 ರೂಪಾಯಿ ಇಳಿತದೆ ಸರ್ ಅಷ್ಟೆ. 1 kg 110 ರೂಪಾಯಿ ಈಗ ನಾವು ತರ್ತಾ ಇರೋಂಥದ್ದು. ಇದು ಕಡೆ ಅಂತದ್ದು ಫೀಡ್ ಇದು. ಸರಿ ಸರಿ ಸರಿ, ಎಷ್ಟು ದಿನ ಬೇಕು ಇದು ಮೆಚೂರ್ ಆಗಕ್ಕೆ? ಅಲ್ಲಿ ಇನ್ನೊಂದು ಸರ್, ಈಗ ಮರಿನ ನಾವು ದಪ್ಪತ್ತಂದ್ರೆ 6 ತಿಂಗಳಿಗೆ ನಾವು ಮಾರಾಟ ಮಾಡ್ಬೋದು. ಸರಿ, ಮರಿನ ಸಣ್ಣತ್ತಂದ್ರೆ 8 months ಬೇಕಾಗ್ಬೋದು ಸರ್. ಈಗ 8 months ನಮ್ ಕಂಪ್ಲೀಟ್ ಆಗ್ತಾ ಇದೆ. 6-8 ತಿಂಗಳು ಬೇಕು ಅಲ್ವಾ? ನೀವು ತಂದಾಗ ಎಷ್ಟು ಇಂಚ್ ಇರುತ್ತೆ ಮರಿ? 4 inches ಇರುತ್ತೆ ಸರ್. ಓಕೆ, ಕಟಾವು ಮಾಡೋ ಸಂದರ್ಭದಲ್ಲಿ? ಕಟಾವು ಮಾಡೋ ಸಂದರ್ಭದಲ್ಲಿ 1.5 ಅಡಿ ಇರುತ್ತೆ ಸರ್. ಅದು 1.5 ಅಡಿ ಪ್ರತಿ ತಿಂಗಳು ಸರ್. ಗ್ರೋತ್ ಬಂದು 150 ಗ್ರಾಮ್ ರೀಚ್ ಆಗ್ಬೇಕು ಸರ್. ಅದು ಅದು ರೈತನಿಗೆ ಗುಣಮಟ್ಟದ ಮೀನು ಸಾಕಣೆ. ಉದ್ದ ಸರಿ, ತೂಕ ಎಷ್ಟು ಬರ್ಬೋದು? 1 ಕೆಜಿ 300 ಗ್ರಾಮ್, 1 ಕೆಜಿ 500 ಗ್ರಾಮ್ ಆ ಥರ ಬೆಳೀತದೆ ಸರ್. ಯೂನಿಫಾರ್ಮಿಲಿಟಿ ಇರಲ್ಲ, ಒಂದು 60-70% ಆವರೇಜ್ ಇರುತ್ತೆ ಸರ್. ಇದನ್ನು ಹಿಡಿದ್ರೆ ಒಟ್ಟಿಗೆನೆ ಹಿಡಿದ್ಬಿಟ್ಟು ಮಾರಬೇಕು ಅಂತಾರೆ. ಹೌದೇ, ಒಂದೊಂದನ್ನೇ ಹಿಡಿಯೋಕ್ಕಾಗಲ್ಲ ಅಂತಾರೆ ಮರಳ್ ಮೀನು. ನಿಜ ಸರ್, ಹಂಗೇನೆ ಅದು. ಈಗ ಮಾರ್ಕೆಟು ನಾವು ಹೆಂಗ್ ಬೈಯರ್ಸ್ಗಳು ನಮ್ಮ ಹತ್ರ ಬರ್ತಾರೆ ಅದನ್ನ ಮೇಲೆ ನಾವು ಹಿಡಿದು ಮಾರಾಟ ಮಾಡ್ಬೋದು ಸರ್. ಈಗ 1 ಟನ್ ನಮಗೆ ಪ್ರೊಕ್ಯೂರ್ಮೆಂಟ್ ಇದೆ ಅನ್ನೋದಾದ್ರೆ ನಾವು 1 ಟನ್ ಹಿಡಿದು ಇಟ್ಕೊಂಡ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಸರ್. ಅಲ್ಲ, ಆ ಥರ ಮಾಡೋಕ್ಕಾಗಲ್ಲ ಅಂತಾರೆ ಸಾಕೋರು. ನಿಜ ಸರ್, ಅದು ಇದು ಒಂದು ಸತಿ ನಾವು ಗಾಬರಿ ಮಾಡಿದಾಗ ಮತ್ತೆ ಒಂದು 15 ದಿನ ಫೀಡ್ ಕನ್ಸ್ಯೂಮ್ ಮಾಡೋಲ್ಲ ಸರ್. ಇದು ಗಾಬರಿಯಿಂದ ಅದು ಫೀಡ್ ತಿಂದೇ ಹೋದ ಸಂದರ್ಭದಲ್ಲಿ ಅದ್ರ ಬಾಡಿ ತೂಕನೂ ಸ್ವಲ್ಪ ಕಡಿಮೆ ಆಗಿ ರೈತನ ಗ್ಲಾಸ್ ಬರುತ್ತೆ. ಅದರಿಂದ ನಾವು ಅಂಥ ಬೈಯರ್ಸ್ಗಳು ಒಟ್ಟಿಗೆ 1-2-3 ಟನ್ನು ತಗೊಂಡು ಹೋಗೋ ಅಂತ ಬೈಯರ್ಸ್ಗಳನ್ನ ಹುಡುಕೋಬೇಕಾಗಿದೆ ಸರ್. ಸಿಗ್ತಾರೆ ಸರ್. ಈಗ ತಮಿಳ್ನಾಡು ತಂಜಾವೂರು ಮತ್ತೆ ಮಧುರೈ ಈ ಭಾಗಕ್ಕೆ ಕೇರಳ ಈ ಭಾಗದಿಂದ ಬರ್ತಾ ಇದಾರೆ ಸರ್. ಈಗ ಆಹಾರ ತರದ ಆಂಧ್ರದಿಂದ ಮಾರೋದು ತಮಿಳ್ನಾಡು ಕೇರಳ. ಹೌದು ಸರ್, ಯಾಕಂದ್ರೆ ನಮ್ಮ ಈ ಮೈಸೂರು ಬೆಂಗಳೂರು ಭಾಗಕ್ಕೆ ಅದು ಪರಿಚಯನೇ ಇಲ್ಲ ಸರ್. ಇದು ಇದು ಏನಾದ್ರು ಪರಿಚಯ ಆದ್ರೆ ನಾವು ಪ್ರೊಡಕ್ಷನ್ ತುಂಬಾ ಜಾಸ್ತಿ ಮಾಡ್ಬೇಕಾದ ಸಂದರ್ಭ ಬರ್ಬೋದು. ಇದು ಇವ್ರಿಗೆ ಪರಿಚಯನೇ ಇಲ್ಲ ಈ ಭಾಗಕ್ಕೆ. ಆಮೇಲೆ ಹೇಳ್ತಾರೆ ಅದನ್ನ ಗರ್ಭಿಣಿ ಹೆಣ್ಮಕ್ಳಾಗ್ಬೋದು ಮತ್ತೆ BP ಶುಗರ್ ಇರೋ ತಗೋಬಹುದು, ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಒಂದಷ್ಟು ಸಜೆಷನ್ ಏನೋ ಮಾಡಿದಾರೆ ಅಂತ ಸರ್. ಆ ಭಾಗಕ್ಕೆ ತುಂಬಾ ಪರಿಚಯ ಇದೆ ಇದು. ಅವರೇ, ಮಾಮೂಲಿ ಮೀನು ತಿಂದಿದ್ರ ನೀವು? ತಿಂದಿವಿ ಸರ್. ತಿಂದಿದ್ದೀರಾ? ಈ ಮೀನು ತಿಂದಿದ್ದೀರಾ? ಏನು ವ್ಯತ್ಯಾಸ ಅನ್ಸುತ್ತೆ? ಅದು ಬೇಗ ಫ್ರೈ ಆಗ್ಬಿಡುತ್ತೆ ಸರ್. ಇದು ಗಟ್ಟಿ, ತುಂಬಾ ಗಟ್ಟಿ ಇರುತ್ತೆ ಸರ್. ತಿನ್ನಕ್ ಚೆನ್ನಾಗಿರುತ್ತೆ ಸರ್. ಗಟ್ಟಿ ಇರ್ಬೇಕು. ಅದು ಬೇರೆ ಪೀಸ್ ಪೀಸ್ ಆಗ್ಬಿಡುತ್ತೆ ಸರ್ ಸಾಂಬಾರಲ್ಲೆಲ್ಲ. ಇದು ತುಂಬಾ ಗಟ್ಟಿ ಇರುತ್ತೆ ಸರ್. ಹೌದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೌದು ಸರ್, ಇಷ್ಟಪಡ್ತಾರೆ. ಹೌದು ಸರ್. ಹಾಗಾಗಿ ಇದನ್ನೇ ಎಲ್ಲರೂ ತಿನ್ನಿ ಅಂತ ಹೇಳದ್ ನೀವು? ಹೌದು ಸರ್, ನಾವ್ ಹೇಳ್ತೀವಿ ಸರ್. ಅದು ಅವರು ಬೆಲೆ ಜಾಸ್ತಿ ಇರೋದ್ರಿಂದ ಈ ಕಡೆ ಜನಗಳು ಗೊತ್ತಿಲ್ಲ ಸರ್ ಅವ್ರಿಗೆ. ಬೆಲೆ ಜಾಸ್ತಿ ಅಂದ್ರೆ ಎಷ್ಟು? ಕೆಜಿ 320 ನಾವು ಕೊಟ್ಟಿದ್ದು ಸರ್ ಹೋದ ವರ್ಷ. ಈ ವರ್ಷ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಸರ್. ಹೌದಾ? 320 ರೂಪಾಯಿ ಕೊಟ್ಟು ತಿನ್ನೋದು ಕಷ್ಟ ಅಲ್ಲ ಸರ್. 100 ರೂಪಾಯಿ ಕೊಟ್ರೆ ತಗೋತೀವಿ ಅಂತ ಹೇಳ್ತಾರೆ ಸರ್. ಅಂದ್ರೆ ಮಾಮೂಲಿ ಮೀನು ತಗೋತಾರಲ್ಲ ಆ ರೇಟ್ ಕೇಳ್ತಾರೆ. ಆದ್ರೆ ನಾವು ಫೀಡ್ ಎಲ್ಲ ತುಂಬಾ ಹಾಕಿದೀವಿ, ಅದ್ರ ಕೊಡಕ್ಕಾಗಲ್ಲ ಅಲ್ವಾ? ಹಾಗಾಗಿ 320 ರೂಪಾಯಿ ಕೊಟ್ಬಿಟ್ಟು ತಕೊಳ್ಳಿ ಅಂತೀರಾ? ಒಂದು ಮೀನು 1.5 ಕೆಜಿ ಅಂದ್ರೆ 500 ರೂಪಾಯಿ ಆಗೋಯ್ತು. 900 ಗ್ರಾಮ್, 700 ಗ್ರಾಮ್, 500 ಗ್ರಾಮ್ ಆ ತರನು ಇರುತ್ತೆ ಸರ್. ಇರುತ್ತೆ, ಅದಕ್ಕೂ ಬೇರೆ ಬೇರೆ ಬೆಲೆಗಳು ಅವರು ನಿಗದಿ ಮಾಡಿದ್ದಾರೆ ಸರ್. ನಟರಾಜ್ ಅವರೇ ಹೇಳಿ, ಈಗ ಕಟಾವಿನ ಹಂತಕ್ಕೆ ಬರೋವರೆಗೆ ಈ ಮೀನ್ಗೆ ರೋಗಗಳೇನು ಬರೋದಿಲ್ವಾ ಅಥವಾ ಸ್ವಾಭಾವಿಕವಾದ ಶತ್ರುಗಳು ಏನಾದ್ರು ಬರ್ತಾವ? ಅದನ್ನೆಲ್ಲ ಯಾವ ರೀತಿ ಹತೋಟಿ ಮಾಡ್ಕೊ? ಖಂಡಿತ ಸರ್. ಈಗ ಮೊದಲನೇದಾಗಿ ನಾವು ನೀರಿನ ಕ್ವಾಲಿಟಿ ಮೊದಲನೇದಾಗಿ ನೋಡ್ಕೊಂಡ್ರೆ ಸರ್ ಆಲ್ಮೋಸ್ಟ್ ಆಲು ರೋಗ ಬಾಧೆಗಳನ್ನ ತಪ್ಪಿಸ್ಕೋಬಹುದು ಸರ್. ಯಾಕಂತಂದ್ರೆ ಏನು ಪಂಪ್ ಸೆಟ್ಗಳಲ್ಲಿ ನೀರಿನ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಆಚೆ ಔಟ್ಪುಟ್ ಬರುತ್ತೆ. ಈಗ 2-3 ಇಂಚ್ ನೀರಿದ್ರೆ ಒಬ್ಬ ರೈತನ ಕೊಳದಲ್ಲಿ ಅಲ್ಲಿ ನಾವು ಅದನ್ನ ರೋಗ ಬರದಂಗೆ ತಡ್ಕೋಬಹುದು ಸರ್. ಯಾಕಂದ್ರೆ ಫ್ರೆಶ್ ವಾಟರ್ ಅಗತ್ಯತೆ ಇದೆ. ಅದು ಬಂದ್ರೂ ಸಹ ಅಕಸ್ಮಾತ್ ಏನಾದ್ರು ರೋಗ ರುಜಿನಗಳು ಬಂದ್ರೂ ಸಹ ಮೆಡಿಸಿನ್ಗಳು ಇದಾವೆ ಸರ್. ಈಗ ಅದನ್ನು ಬಳಸಿನೇ ನಾವು ರೋಗನ ಹತೋಟಿಗೆ ತಗೋಬಹುದು. ಒಂದೇನಪ್ಪ ಅಂದ್ರೆ ಈಗ ಎಂಡ್ರೋಫ್ಯಾಕ್ಸಿನ್ ಅಂತ ಔಷಧಿಗಳು ಕೊಡ್ತಾ ಇರ್ಬೋದು, ಮತ್ತೆ OTC ಮತ್ತೆ ಪೊಟಾಷಿಯಂ ಪರ್ಮೆಂಡೇಶನ್ ಆಗ್ಬೋದು, ಮುರೆಲ್ ಸಿ ಅಂತ ವಿಟಮಿನ್ ಸಿ ಅಂತ ಕೊಡ್ತಾ ಇದ್ದೀವಿ. ಅವೆಲ್ಲವನ್ನು ಕೊಟ್ಟಾಗ ರೋಗ ಬಾಧೆಗಳಿಂದ ತಪ್ಪಿಸ್ಕೋಬಹುದು ಸರ್. ಈಗ ಅದೆಲ್ಲ ಹೆಂಗ್ ಕಲ್ತ್ಕೊಂಡ್ರಿ ನಟರಾಜ್? ಸರ್ ಅದೇ, ನಾನೇನು ತರಬೇತಿಗೆ ಹೋಗಿಲ್ಲ ಸರ್. ಈಗ ನಾನು ಬೇರೆ ನಾನು 3-4 ಸ್ಟೇಟಲ್ಲಿ ರೈತರನ್ನ ಭೇಟಿ ಮಾಡಿದಾಗ ಮತ್ತೆ ಹೆಚ್ಚು ತಿಳ್ಕೊಂಡೆ ಸರ್. ಆಲ್ಮೋಸ್ಟ್ ರೈತರ ಜೊತೆ ಮಾತಾಡ್ತಾ ನಮ್ಮ DD ಸಾಹೇಬರು ಅದ್ರ ಬಗ್ಗೆ ಹೆಚ್ಚು ಪೂರ್ವಕವಾಗಿ ಮಾತಾಡ್ತಿರ್ತಾರೆ ಹೋದ್ರೆ ಆಫೀಸಲ್ಲಿ. ಓದ್ತೀನಿ ಸರ್ ತುಂಬಾ. ಮೀನಿಗೆ ಸಂಬಂಧಪಟ್ಟ ತಿಳ್ಕೊತಾ ಇದ್ದೀನಿ ಸರ್. ಈಗ ಇದನ್ನು ಸಾವಯವ ಮೀನು ಅಂತಲೇ ಮಾರ್ತೀರಾ? ಇಲ್ಲ ಸರ್, ಇದು ಕಷ್ಟ ಆಗುತ್ತೆ ಇದು. ಯಾಕಂತಂದ್ರೆ ನಮ್ಮ ಕಂಪ್ನಿ ಫೀಡ್ ಆಗ್ತಾ ಇದೀವಿ, ಒಂದಷ್ಟು ಮೆಡಿಸಿನ್ಸ್ ಆಗ್ತಾ ಇದೀವಿ, ಅದರಿಂದ ಸಾವಯವ ಮೀನು ಅಂತ ಹೇಳಲಿಕ್ಕೆ ಬರಲ್ಲ ಇದನ್ನ. ಹೌದು, ಅದು ನೀರನ್ನ ಬಳಸಿ ನಾವು ಸಾವಯವ ಕೃಷಿ ಮಾಡ್ತೇವೆ, ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ಸರಿ ಸರಿ. ಈಗ ಮರಲ್ ಅಲ್ದಲೇನೆ ಬೇರೆ ಮೀನುಗಳು ಸಾಕಷ್ಟು ಇದ್ದಾವೆ. ಹೌದು ಸರ್, ಬೆಳಿಬಹುದು ನೀವು ಅನ್ನೋಂಥದ್ದು. ಹೌದು ಸರ್. ಈಗ ಅಂತ ಮೀನನ್ನು ಮುಂದಿನ ದಿನಗಳಲ್ಲಿ ಬೆಳಿಬೇಕು ಅನ್ನೋ ಆಲೋಚನೆ ಇದೆಯಾ ಅಥವಾ ಇದೇ ಸಾಕು ಸರ್? ಇನ್ನೊಂದು, ಈಗ ಮೀನುಗಳ ಜಾತಿನಲ್ಲಿನೇ ಇದು ತುಂಬಾ ಉತ್ಕೃಷ್ಟವಾದ ಮೀನು ಅಂತಾನೆ ಮುರೆಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸರ್. ಯಾಕಂತಂದ್ರೆ ವಿತ್ ಬೆಲೆನೂ ಇದೆ ರೈತನಿಗೆ, ಇಷ್ಟು ಪ್ರಮಾಣದಲ್ಲಿ ಬೆಳೆದ್ರೆ ಇಷ್ಟು ಲಾಭ ಸಿಗುತ್ತಾ ಅಂತಾನು ಒಂದು ನಿಗದಿ ಆಗಿದೆ ಸರ್. ಈಗ ಈಗ ನೀವು ಕಾಮನ್ ಕಾಪು, ರೋವೋ, ಕಾಟ್ಲ, ಮೃಗಾಲು, ಉಲ್ಗೆಂಡೆ ಇವನ್ನೆಲ್ಲ ಬೆಳೆದಾಗ ಮ್ಯಾಕ್ಸಿಮಮ್ 100-120 ರೂಪಾಯಿ ಕೇಳ್ತಾರೆ ಸರ್. ಈಗ ಕೆಜಿಗೆ ನಮ್ಮ ತಿಲಾಪಿಯಾ ಬೆಳೆದ್ರೆ ತಿಲಾಪಿಯನು ತುಂಬಾ 80 ರೂಪಾಯಿ ಸರ್ ಕೆಜಿ. ರೆಡ್ ತಿಲಾಪಿಯಾ, ₹80 ಇದೆ ಅಂತ ಸರ್ ಅದು ಕೆಜಿ. ತುಂಬ ಕಡಿಮೆ ಇದೆ ರೈತನಿಗೆ. ಕಾಸ್ಟ್ ಆಫ್ ಬಂದು ನಿಮಗೆ ಒಂದು ₹60-70 ಖರ್ಚು ಬರುತ್ತೆ ಒಂದು ಮೀನು ಬೆಳೆಸಲಿಕ್ಕೆ. ಮೇಲೆ ತುಂಬ ಏನೂ ಸಿಗಲ್ಲ ರೈತನಿಗೆ. ಈ ಮೀನು ಬಂದು ನಾವು ಒಂದು ಮೀನಿಗೆ ನಾವು ₹250 ಏನಾದ್ರು ಖರ್ಚು ಮಾಡಿದ್ರೆ ನಮಗೆ ₹175 ಮೇಲೆ ಒಟ್ಟಾರೆ. ಈಗ ನಾವು ಏನು 5,000 ಮರಿ ಮೀನು ಬಿಟ್ಟಿದ್ವಿ, 6.75 ಲಕ್ಷ ನಾನು ಖರ್ಚು ಮಾಡಿದೆ ಸರ್ ಮೀನು ಕಲ್ಚರ್ಗೆ. 5,500 ಮರಿ ಫೀಡ್, 5 ಲಕ್ಷ ಇವೆರಡನ್ನೂ ಸೇರಿ 6.75 ಲಕ್ಷ ಖರ್ಚು ಮಾಡಿದ್ದೆ. ನನಗೆ 9.75 ಲಕ್ಷ ಮೊದಲನೇ ಬಾರಿ ಬೆಳೆಯಲ್ಲಿ ಸಿಕ್ತು ಸರ್. ಅಂದರೆ 5.5-6 ತಿಂಗಳಿಗೆ ಒಂದು 2.75 ಲಕ್ಷ ರೈತನಿಗೆ ಸಿಕ್ತು. ಇದು ಕಡಿಮೆ ಪ್ರಮಾಣದಲ್ಲಿ ಸಮಯದಲ್ಲಿ ನಮಗೆ ಸಿಕ್ಕದಂಥದ್ದು. ನಿಮ್ಮ ಮಾರುಕಟ್ಟೆಯಲ್ಲಿ ಏನು ಮಾರಕ್ ಪ್ರಯತ್ನ ಮಾಡಲಿಲ್ವಾ ನೀವು? ಕೇಳ್ತಾರೆ ಸರ್, ಅಷ್ಟು ಜಾಸ್ತಿ ತಗೊಳ್ಳೋ ಗ್ರಾಹಕರಿರಲ್ಲ, ಕೇಳ್ತಾರೆ, ತುಂಬಾ ಇಷ್ಟಪಟ್ಟು ಕೇಳ್ತಾರೆ, 1 ಕೆಜಿ ಕೊಡಿ, 2 ಕೆಜಿ ಕೊಡಿ ಅಂತ. ನಾವು ಪದೇ ಪದೇ ನಾವು ಮೀನಿನ ಪಾಂಡನ ಮಧ್ಯೆ ಡಿಸ್ಟರ್ಬ್ ಮಾಡಿದಾಗ ಅವು ನಮ್ಮನ್ನು ಮತ್ತೆ ಫೀಡ್ ಕನ್ಸ್ಯೂಮ್ ಮಾಡೋಕ್ಕೆ ತುಂಬ ಲೇಟ್ ಮಾಡ್ತೇವೆ ಸರ್. ಡಿಸ್ಟರ್ಬ್ ಮಾಡಬಾರ್ದು, ಹಾರ್ವೆಸ್ಟ್ ಆದರೆ ಒಂದೇ ಸರಿನೇ ಹಾರ್ವೆಸ್ಟ್ ಮಾಡಬೇಕು ಅದನ್ನ. ಪದೇ ಪದೇ ನಾವು ಹೋಗಿ ಡಿಸ್ಟರ್ಬ್ ಮಾಡಿದಾಗ ಅದು ಗಾಬರಿಯಿಂದ ಫೀಡನ್ನು ತಿನ್ನಕ್ಕೆ ಬರೋಲ್ಲ ಸರ್ ಅದು. ಅದರಿಂದ ಮತ್ತೆ ಶೀಲಾ ಅವ್ರು ಹೆಂಗೆ ಮಾಡೋದು? ಒಟ್ಟಿಗೆ ಹಿಡಿದಾಗಲೇ ನೀವು ಒಂದು 4 ಮೀನು ತಗೊಂಡು ಅಡುಗೆ ಮಾಡಿಬಿಡೋ ಅಷ್ಟೇ ಸರ್? ಮಧ್ಯದಲ್ಲಿ ಬೇಕಂದ್ರೆ ನಾವು ಬೇರೆ ತೊಟ್ಟಿ ಅಲ್ಲಿ ಇಟ್ಕೊಂಡಿರ್ತೀವಿ ಸರ್. ಅಂದ್ರೆ ಅಲ್ಲ ಸರ್, ಹಾರ್ವೆಸ್ಟ್ ಮಾಡಾದ್ಮೇಲೆ ಒಂದು 15 ದಿನ ತಿಂಗಳವರೆಗೆ ಇಡಬಹುದು ಸರ್. ಇಡಬಹುದು, ಫೀಡ್ ತಿನ್ನಲ್ಲ ಸರ್, ಆದ್ರೆ ನೀರೊಳಗೆ ಇರ್ತವೆ. ಆ ಮೀನ್ ಹಿಡ್ಕೊಂಡ್ ಮಾಡ್ತೀರಾ? ಅಂದ್ರೆ ಆ ಟೈಮ್ ಅಲ್ಲಿ ಮಾತ್ರ ಮೀನು ನಿಮ್ಮನೆ, ಬೇರೆ ಟೈಮ್ ಅಲ್ಲಿ ಇಲ್ಲ. ಕೋಳಿ ಈಗ ನಿಮ್ ಮನೆಗೆ ಬೇಕಾದಂತಹ ತರಕಾರಿಗಳು ಸೊಪ್ಪು ಎಲ್ಲ ನೀವೇ ಬೆಳ್ಕೊಂತೀರಾ? ನಾವು ಆ ಟೈಮ್ ಫ್ರೀ ಟೈಮ್ ಇದ್ದಾಗ ತರಕಾರಿ ಬೀಜಗಳೆಲ್ಲ ನಾವೇ ಹಾಕ್ತೀವಿ ಸರ್, ನಟರಾಜ್ ಮತ್ತೆ ನಾವು ಹಾಕ್ತೀವಿ ಸರ್. ಅದೇ ಮಾರ್ಕೆಟ್, ನಮ್ಮದು ಮಾರ್ಕೆಟ್ಗೆ ಪ್ರತಿ ವಾರ ಮಂಡೆ ತಗೊಂಡು ಹೋಗ್ತಾರೆ ಸರ್. ಅವಾಗ ನಾವು ಹಾಕೋದು, ಪ್ರತಿ ವಾರ ಹಾರ್ವೆಸ್ಟ್ ಮಾಡೋದು ಎಲ್ಲ ಮಾಡ್ತೀವಿ ಸರ್. ನಟರಾಜ್ ಅವರೇ, ಈಗ ಹೇಳಿ ಒಟ್ಟಾರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಇದು ಲಾಭದಾಯಕ ಅಂತ ಅನ್ಸುತ್ತಾ? ಖಂಡಿತವಾಗ್ಲು ಸರ್, ಇದು ಒಂದು 3 ಎಕರೆ ಕೃಷಿ ಮಾಡೋ ಅಷ್ಟು 1 ಪಾಯಿಂಟ್ ಸಮ ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂತಂದ್ರೆ ಬೆವರು ಸುರಿಸೋ ಕೆಲಸ ಏನೂ ಇಲ್ಲ ಸರ್ ಇಲ್ಲಿ. ಅಂದ್ರೆ ಅಲ್ಲ ಹಂಗಲ್ಲ, ಶ್ರಮ ಪಟ್ಟು ಕೆಲಸ ಮಾಡೋದೇನಿಲ್ಲ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಳಿಗ್ಗೆ ಒಂದು 10 ನಿಮಿಷದ ಕೆಲಸ, ಮಧ್ಯಾಹ್ನ ಒಂದು 10 ನಿಮಿಷದ ಕೆಲಸ, ಸಂಜೆ ಒಂದು 10 ನಿಮಿಷದ ಕೆಲಸ, ಪಾಂಡ್ ಸುತ್ತ ಅಬ್ಸರ್ವೇಷನ್, ಫೀಡು ಮತ್ತೆ ವಾಟರು, ಇಷ್ಟನ್ನು ನಾವು ಬರೀ 1/2 ಗಂಟೆಯಲ್ಲಿ ಮುಗಿಸ್ಬರ್ಬೋದು. ಬೇರೆ ಕೃಷಿಗೆ ಹೋಲಿಸ್ಕೊಂಡ್ರೆ ಇವತ್ತು ಲೇಬರ್ ಡಿಪೆಂಡೆಂಟಿ ತುಂಬ ಇದೆ, ಇವತ್ತು ದಿನನಿತ್ಯ ದುಡಿಯೋ ವರ್ಗ ತುಂಬ ಕಡಿಮೆ ಆಗ್ತಿದ್ದಾರೆ, ಜಾಸ್ತಿ ಆಗ್ತಿದೆ ಕೂಲಿ ಕಂಬಳಗಳು. ಮೇಲ್ಗಡೆ ಇದನ್ನು ಹಾಕಿದಿರಾ ನೆಟ್ಟು? ಬರ್ಡ್ ನೆಟ್ ಹಾಕಿದೀವಿ ಸರ್. ಹಾಕಿದೀವಿ ಸರ್. ಹಾಕ್ಲೇಬೇಕು ಕಂಪಲ್ಸರಿ. ಅಲ್ಲ ಇದು ತುಂಬ ತಪ್ಪಿಸ್ಕೊತದೆ, ಒಳಗೊಂಟೋಯ್ತದೆ ಮೀನು ಅಂತಾರೆ. ಅದು ಬದಿ ಇದ್ರೆ ತುಂಬ ತಪ್ಪಿಸ್ಕೊಬಿಡುತ್ತೆ ಸರ್ ಇದು, ಯಾಕಂದ್ರೆ ಇದು ಬದಿನಲ್ಲಿ ನೀವು ಒಂದು 2-3 ಅಡಿ ತನಕ ಹೊರಟೋಗ್ಬಿಡುತ್ತೆ, ಹಿಡಿಯಕ್ಕೆ ಆಗೋದೇ ಇಲ್ಲ. ನಾವು ಟಾರ್ಪಲ್ ಹಾಕಿದ್ರಿಂದ ಆ ಸಮಸ್ಯೆ ಇಲ್ಲ. ಬರ್ಡ್ ಬಂದು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತೇಳಿ ನಾವು ಮೇಲೆ ಬರ್ಡ್ ನೆಟ್ ಹಾಕಿದೀವಿ ಸರ್. ಓಕೆ, ಈಗ ಇನ್ನೂ ಒಂದು 10 ಕುಂಟೆ ಕೊಳ ಮಾಡಿದ್ರೆ ಒಳ್ಳೇದು ಹಾಕಿರ್ತಿತ್ತು ಅಂತ ಏನಾದ್ರು ಅನಿಸ್ತು? ಇಲ್ಲ ಸರ್, ಅದು ಆಲೋಚನೆ ಇದೆ ಸರ್. ನೆಕ್ಸ್ಟ್ ನಮ್ದು ಗ್ರಾವಿಟಿ ಪೂರ್ವಕ್ಕಿದೆ, ನಮ್ದು ಭೂಮಿ ಮೇಲ್ ತೂಕದಲ್ಲಿ ಮಾಡಿದಾಗ ಇನ್ನೂ 1-2 ಎಕರೆಗೆ ನೀರನ್ನ ಚೆನ್ನಾಗಿ ಉಣಿಸ್ಬೋದು, ಮತ್ತೆ ನಮ್ಮ ಸಾವಯವ ಕೃಷಿಗೆ ಪೂರಕ ಹೋಗುತ್ತೆ ಅಂತೇಳಿ ಇನ್ನೊಂದು ಪಾಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಪರವಾಗಿಲ್ಲ, ಹೌದು ಸರ್. ನಿಮಗೂ ಹಾಗೆ ಅನ್ಸುತ್ತಾ ಶೀಲಾ ಅವರೇ? ಹೌದು ಸರ್. ಅದರಿಂದ ಅನುಕೂಲ ಇರೋದ್ರಿಂದ ಮಾಡ್ಬೇಕು ಅನ್ಕೊಂಡಿದ್ವಿ. ಇನ್ನೂ ಒಂದು ಕೊಳ ಇದೇ ಮೀನಾ ಅಥವಾ ಬೇರೆ ಮೀನು? ಇದೇ ಮೀನು ಸರ್. ಮರಲ್ ಮೀನೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಚೆನ್ನಾಗಿದೆ, ಆಮೇಲೆ ನಮ್ಗೆ ನೀರಿಗೆ ಎಲ್ಲ ಒಕ್ಕೊಂಡಿದೆ ಅಂತ ಸರ್, ನಮ್ಮ ನೀರಿಗೆ ಒಕ್ಕೊಂಡಿದೆ ಅಂತ ಅದನ್ನೇ ಮಾಡೋಣ ಅಂತ. ನಟರಾಜ್ ಅವರು ನೀವು ಹೇಳ್ರಪ್ಪ, ಈಗ ನೀವು ಏನು ಚಿಕ್ಕ ಜಮೀನು ಸಮಗ್ರ ಕೃಷಿ ಮಾಡ್ತಾ ಇರೋವಂಥವ್ರು, ಜೊತೆನಲ್ಲಿ ಒಂದು ಮೀನು ಕೂಡ ಇರೋದ್ರಿಂದ ಪ್ರಯೋಜನ ಆಗಿದೆ ಅಂತ. ಖಂಡಿತವಾಗ್ಲು. ಈಗ ವರ್ಷದಲ್ಲಿ ತಾವು 8 ತಿಂಗಳಲ್ಲಿ ಬೆಳೆ ಅಂದ್ರಲ್ಲ, ತಕ್ಷಣ 1 ತಿಂಗಳು ಬಿಟ್ಬಿಟ್ಟು ಶುರು ಮಾಡಿಬಿಡ್ಬೋದಾ ಇನ್ನೊಂದು ಬೆಳೆನ ಸರ್? ಅದರಲ್ಲಿ ನಾವು ಹಾರ್ವೆಸ್ಟ್ ಮಾಡಿ ಒಂದು 15 ದಿನ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ಕೊಳನ ಬಿಡಬೇಕಾಗ್ಬೋದು ಸರ್. ಈಗ ಬ್ಲೀಚಿಂಗ್ ಆಗ್ಬೋದು, ಪೊಟ್ಯಾಷಿಯಂ ಪರ್ಮೆಂಟೇಷನ್ ಆಗ್ಬೋದು, ಇಂಥ ಒಂದು ಕೀಟ ಅಂದರೆ ಸೋಂಕು ನಿವಾರಕಗಳನ್ನ ನಾವು ಕೊಳದಲ್ಲಿ ನೀಟಾಗಿ ಒರೆಸಿ ಫ್ರೆಶ್ ವಾಟರ್ ಬಿಟ್ಟು ಆಮೇಲೆ 15 ದಿನ ಬಿಟ್ಟು ತಂದು ಬಿಡಬೇಕು ಸರ್. ಮರಿ ಅಂದರೆ 2 ವರ್ಷದಲ್ಲಿ 3 ಬೆಳೆ ಮಾಡ್ಬೋದಾ? ಮಾಡ್ಬೋದು ಸರ್. ಮಾಡಕ್ಕೆ ಪ್ರಯತ್ನ ಮಟ್ಟಿದ್ದೀರಾ? ಮಟ್ಟಿದ್ದೀನಿ. ಈಗ ನಾನು ಈಗ ನೋಡಿ ಸರ್, ನಾನು 4 ಇಂಚ್ ಮರಿ ತಂದು ಬಿಟ್ಟನಲ್ಲ, ಅದು 5 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬಿಟ್ಟು ಫಸ್ಟ್ನೇ ಬೆಳೆ. ಸರಿ. ಈ ಸತಿ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು, ಸ್ವಲ್ಪ ಸಣ್ಣ ಮರಿಗಳು ನಮಗೆ ಸಿಕ್ಬಿಡ್ತು, ಅದರಿಂದ 8-8.5 ತಿಂಗಳು ಕಾಯೋ ಸಂದರ್ಭ ಆಗೋಯ್ತು. ಮೀನುಗಳನ್ನ ಮರಿಗಳನ್ನ ದಪ್ಪ ಸಂಖ್ಯೆ ನಾವು 4 ಇಂಚ್ ಆಗ್ಬೋದು, 5 ಇಂಚ್ ಆಗ್ಬೋದು ತಂದುಬಿಟ್ರೆ ನಾವು 5-6 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದು ಸರ್. ಪರವಾಗಿಲ್ಲ, ಮಾಡ್ಬೋದು. 6 ತಿಂಗಳು ವರ್ಷಕ್ಕೆ 2 ಬೆಳೆ ಮಾಡ್ಕೋಬೋದು. ಒಂದೂವರೆ ವರ್ಷಕ್ಕೆ ಎರಡು ಬೆಳೆ ಧಾರವಾಡ ಮಾಡ್ಬೋದು ಮಾಡ್ಬೋದು ಓಕೆ, ಅದು ಒಂದು. ಆಮೇಲೆ ಹೆಚ್ಚು ಕಾಯಿಲೆ ಕಸಾಲೆಗಳು ಇರೋದಿಲ್ಲ ಸರ್ ಅಲ್ವಾ? ಖಂಡಿತ. ಮತ್ತೆ ಒಂಚೂರು ಬಂಡವಾಳ ಹಾಕ್ಬೇಕು, ಮೂಲ ಬಂಡವಾಳ ರೈತನಲ್ಲಿದ್ರೆ ಈ ಕೃಷಿನ ಅಳವಡಿಸ್ಕೋಬಹುದು ಅಂತ. ಸರ್ಕಾರದ ಸಹಾಯಧನ ನೆರವು ಇರುತ್ತಲ್ಲ? ಇರುತ್ತೆ ಸರ್ ಅಲ್ವಾ? ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಇದು ಇದೆ ಸರ್, ಇದು ಅಲ್ವಾ ಯೋಜನೆ ನೆರವು ಸಿಕ್ಕಿದೆ ಖಂಡಿತವಲ್ಲ ಸರ್. ಮತ್ತೆ ಹೇಳ್ತಿರಲ್ವ ನೀವೇನೆ ಒಳ್ಳೆ ಆದಾಯನು ಕೂಡ ದೊರಕಿದೆ. ಖಂಡಿತವಲ್ಲ ಸರ್, ಖಂಡಿತವಲ್ಲ. ಬಂದ್ ದುಡ್ಡಲ್ಲಿ ಏನಾದ್ರು ತಕೊಂಡ್ರೆ ಶೀಲಾ ಅವರೇ? ಇಲ್ಲ ಸರ್, ನಮಗೆ ಅದು ಆಸೆ ಏನು ಇಲ್ಲ ಸರ್. ನಾವು ಫಸ್ಟು ಮೊದಲಿಗೆ ನಾವು ಮೇಲ್ ಬರ್ಬೇಕು ಸರ್, ಸಾವಯವ ಕೃಷಿಯಿಂದ ಮೇಲ್ ಬರ್ಬೇಕಂತ. ಅದರಿಂದ ಮಕ್ಕಳು ಎಜುಕೇಷನ್ಗೋಸ್ಕರ ಮತ್ತೆ ಜಮೀನು ಇದನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಸರ್. ಸಂತೋಷ, ಎಲ್ಲ ಮಕ್ಕಳ ಮೇಲೆ ಜಮೀನಿನ ಮೇಲೆ ಹಾಕ್ತಾ ಇದ್ದೀರಿ, ಒಳ್ಳೇದಾಗ್ಲಿ. ಹೆಚ್ಚಿನ ಮಾಹಿತಿಗೆ ನಟರಾಜ್ ಅವರೇ ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದ್ರೆ ಖಂಡಿತವಾಗಿ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರೇನ್ರಪ್ಪ? ಹೇಳ್ತೀನಿ ಸರ್, ದಯಮಾಡಿ ಹೇಳಿ. 63 60 63 85. ಇನ್ನೊಮ್ಮೆ ಹೇಳ್ತೀರಾ ನಿಧಾನವಾಗಿ? 63 60 62 63 85. ಇನ್ನೂ ಒಂದ್ಸರಿ ಹೇಳಿ. 63 60 62 63 85. ತಮ್ದು ಶೀಲಾ ಅವರ? 74 11 45 52 71. ಇನ್ನೊಂದ್ಸರಿ ಹೇಳ್ತೀರಾ? 74 11 45 52 71. ಇನ್ನೂ ಒಂದ್ಸರಿ ಹೇಳ್ಬಿಡವಾ?